ಎಸ್ ಡಿ ಸಂಜಯ್ ಅವರು. ಎಸ್ ಡಿ ಸಂಜಯ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಜಯ್ ಹೂವಿನ ಕೃಷಿ ಮತ್ತು ತರಕಾರಿ ಕೃಷಿಯಲ್ಲಿ ನಿರತರಾಗಿದ್ದಾರೆ. ಸಂಜಯ್, ಈಗ 25 ವರ್ಷದ ಯುವಕ, ನಿಮಗೆ ಯಾವಾಗಿಂದ ಈ ಕೃಷಿಯ ಅನುಭವ ಇದೆ? ನಾನು ಚಿಕ್ಕದ್ರಿಂದಲೇ ಕೃಷಿಯಿಂದಲೇ ನಮ್ಮ ತಂದೆಯವ್ರು ಮಾಡ್ತಿದ್ರಲ್ಲ, ಆಗಿಂದ ಸಪೋರ್ಟ್ ಮಾಡ್ತಾ ಇದ್ದೆ ನಮ್ಮ ತಂದೆಗೆ. ಹಾಗಾದ್ಮೇಲೆ ಈಗ ಮಾಮೂಲಿ ಓದ್ ಮುಗ್ದೈತ್ಲೆ ತಿರ್ಗಾ ಬಂದು ಇಲ್ಲೇ ಇದ್ದೀನಿ. ಏನು ಏನು ವಿದ್ಯಾಭ್ಯಾಸ ಮಾಡಿದ್ರಿ? ನಾನು ಮೊದಲು ಐ ಟಿ ಐ ಮಾಡಿದ್ದೀನಿ, ತಿರ್ಗಾ ಕರೆಕ್ಟ್ ಫೌಂಡೇಶನ್ ಕೊಟ್ಟು ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದ್ದೀನಿ. ಮತ್ತೆ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದೆ. ಓ ಹೌದು, ಹಂಗಾರೆ ಯಾಕೆ ಕೃಷಿ ಬಿಟ್ಬಿಟ್ಟು ಬೆಂಗಳೂರು ಹೊರಟೋದ್ರೆ? ಹಂಗಂದ್ರೆ ಅಂದ್ರೆ ಮನೇಲಿ ಬೇಡ, ಇಲ್ಲಿ ನಮ್ಗೆ ಸಾಕು, ಕೃಷಿ ಮಾಡಿದ್ದು ನಾವೇ, ನೀವು ಹೋಗಿ ನಿಮ್ ಬಂಗ ನೀವು ನೆತ್ತಿ, ನಿಮ್ ಕೆಲಸ ಏನೈತೆ ಅದ್ ಮಾಡೋಗಿ ಅಂತ ಹೇಳಿ ಕಳ್ಸಿದ್ರು. ಯಾಕೆ ಕೃಷಿ ಎಷ್ಟಿತ್ತು ಜಮೀನು? ಇವಾಗ ಎಷ್ಟಿದೆ ನಿಮ್ಗೆ ಸಂಜೆ? ಜಮೀನು 3 ಎಕರೆ ಇದೆ. 3 ಎಕರೆಯಲ್ಲಿ ಮಿಶ್ರ ಕೃಷಿ ತರ ಮಾಡ್ತಾ ಇದೀವಿ. ಅಲ್ಲ, 3 ಎಕರೆಯಲ್ಲಿ ಈಗ ಮಿಶ್ರ ಕೃಷಿ ಮಾಡ್ತಾ ಇದ್ದೀರಿ, ನಿಮ್ ಬಂಗ ನೀವು ಹತ್ತಿ ಅಂದ್ಬಿಟ್ಟು ನಿಮ್ಗೆ ಬೆಂಗಳೂರಿಗೆ ನಿಮ್ಮ ಅಪ್ಪ ಅಮ್ಮನ ಹೇಳಿದ್ರ ಇಲ್ಲ ನನಗೆ ಈಗ ಯಾಕೆ ಬೇಕು ಈ ಬಿಸಿಲು ಬೆಂಕಿಲಿ ಯಾಕೆ ಓಡಾಡೋರು, ನಾನು ಹೋಗಿ ಬೆಂಗಳೂರಲ್ಲಿ ಅಚ್ಚುಕಟ್ಟಾಗಿ ಯಾವುದೋ ಫ್ಯಾಕ್ಟ್ರಿ ಗಿಕ್ಟ್ರಿ ಕೆಲಸ ನೋಡ್ತೀನಿ ಅಂತ ಹೊರಟ್ಬಿಟ್ರ ನೀವೇನೆ ಅಂತ? ಅಂದ್ರೆ ನಮ್ಮ ತಂದೆಯವರೇ ಹೇಳಿದಂತ, ಅವಾಗೆಲ್ಲ ಕಬ್ಬುಗೆ ಬೆಲ್ಲ ಬೆಳೀತಿತ್ತು, ಫ್ಯಾಕ್ಟ್ರಿ ಎಲ್ಲ ನಿಂತೋಯ್ತು, ಬಾರಿ ಲಾಸ್ ಆಗೋಯ್ತಲ್ಲ, ಅದರಿಂದ ಬೇಡ ಈಗ ನಮಗೆ ಸಾಕು ಇದು. ಈ ಹೊರಗಡೆ ಹೋದ್ರೆ ಒಂದು ಕಾಲಂ ತರ ಇಷ್ಟು ಒಂದು ತಿಂಗಳಿಗೆ ಇಷ್ಟು ಸ್ಯಾಲ್ರಿ ಬಂದೇ ಬರುತ್ತೆ ಅಂತ ಇರುತ್ತೆ, ಕೃಷಿಲಿಲ್ಲ, ಅದೊಂದೇ ಬೇಜಾರು. ಏನು ಐ ಟಿ ಐ ಮಾಡಿದ್ರೆ ಹಾಗಾಗಿ ಉದ್ಯೋಗ ಬೇಗ ಸಿಕ್ತು? ಸಿಕ್ತು ಅಂದರೆ ಐ ಟಿ ಐ ಮಾಡ್ದು, ಐ ಟಿ ಐ ಮಾಡಿದ್ಮೇಲೆ ತಿರ್ಗಾ ಐ ಟಿ ಐ ಮೇಲೆ ಓದು, ಅದು ಜಾಸ್ತಿ ವರ್ಕು, ಪ್ರೆಸರ್ ಜಾಸ್ತಿ ಹೋಯ್ತಲ್ಲಿ. ತಿರ್ಗಾ ಸೆಕೆಂಡ್ ಪಿ ಯು ಸಿ ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಲಿ ಕರೆಕ್ಟ್ ಫೌಂಡೇಶನ್ ಕಟ್ಟಿ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದೆ. ಫಿಟ್ಟರ್ ಮಾಡಿ ಟಯರ್ಡ್ದಲ್ಲಿ ಒಂದು 3 ತಿಂಗಳು ಕೆಲಸ ಮಾಡಿದೆ. ತಿರ್ಗಾ ಅಲ್ಲಿ ಬಿಟ್ಟು ತಿರ್ಗಾ ಬೇರೆ ಕಡೆ ಈಗ ಕರೆಕ್ಟ್ ಫೌಂಡೇಶನ್ ಕಟ್ಟಿ ಸೆಕೆಂಡ್ ಪಿ ಯು ಸಿ ಪಾಸ್ ಆಯ್ತಲೆ. ಹೋಮ್ ಸ್ಟುಡಿಯೋ ಅಂತ ಬೆಂಗಳೂರಲ್ಲಿ ಇರೋದು, ಇಂಟೀರಿಯರ್ ವರ್ಕು, ಅಲ್ಲಿ ಇದ್ದೆ, ಅಲ್ಲಿ ಕೆಲಸ ಮಾಡ್ತಿದ್ದೆ. ಈಗ ತಿರ್ಗಾ ಅಲ್ಲಿ ಬೇಡ, ಯಾಕೋ ಬೇಜಾರಾಯ್ತು. ಅಲ್ಲಿಂದ ತಿರ್ಗಾ ವಿಜಯವಾಡ ಅಲ್ಲೆಲ್ಲ ಕೆಲಸ ಮಾಡ್ತಿದ್ದೆ. ವಿಜಯವಾಡ ಆಂಧ್ರ ಪ್ರದೇಶ? ಅಲ್ಲಿ ತೆಲಂಗಾಣ. ಹೌದು. ಓಹೋಹೋ. ಆಮೇಲೆ ಅಲ್ಲಿಂದ ತಿರ್ಗಾ ಅಲ್ಲಿ ಬೇಡ, ಯಾಕೋ ಮನ್ಸು ಬೇಜಾರಾಯ್ತು. ಅವ್ರಿವ್ರ ಕೈಲೆಲ್ಲ ಬೈಸ್ಕೊಂಡು ಅವ್ರ ಕೈ ಕೈಲೆಲ್ಲ ಕೆಲಸ ಏನ್ ಮಾಡೋದು ಅಂದ್ಬಿಟ್ಟು ತಿರ್ಗಾ ವಿಜಯವಾಡದಲ್ಲಿ ಏನ್ ಕೆಲಸ ಮಾಡ್ತಿದ್ರೆ? ಅಲ್ಲಿ ಮಾಮೂಲಿ ಸೈಟ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡೋದು, ಇಂಟೀರಿಯರ್ ಇನ್ಸ್ಟಾಲೇಷನ್, ಒಳಾಂಗಣ ವಿನ್ಯಾಸದ್ದು. ಹೌದು, ಆ ತರ ಮಾಡ್ತಾ ಇದ್ದೋ. ಈಗ ಅಲ್ಲಿ ಬಿಟ್ಬಿಟ್ಟು ಬಂದು ಈಗ ಇಲ್ಲಿ ಕೃಷಿ ಮಾಡ್ಕೊಂಡಿದೀವಿ. ಆಗ 25 ವರ್ಷಕ್ಕೆ ಇಷ್ಟೆಲ್ಲ ಅನುಭವ ಪಡ್ಕೊಬಿಟ್ಟಿದ್ದೀರಲ್ಲ ಸಂಜಯ್, ಏನ್ ಮಾಡೋ ಸರ್ ಅಂತಲ್ಲ. ಇವಾಗ ಯಾಕೆ ಇನ್ನೂ ಒಂದಷ್ಟು ವಯಸ್ಸಿತ್ತು, ಅಲ್ಲೇ ಹೊರಗಡೆ ಚೆನ್ನಾಗಿ ಸಂಪಾದನೆ ಆಗುತ್ತೆ ದುಡಿಯೋಣ ಅಂತ ಅನಿಸ್ಲಿಲ್ವಾ? ಇತ್ತು, ಅಲ್ಲೆಲ್ಲ ಮೈಂಡ್ ಪ್ರೆಸರ್ ಜಾಸ್ತಿ. ಈಗ ಅಲ್ಲೇ ಎಲ್ಲ ಅವ್ರ ಕೈಲಿ ಈಗ ನಮ್ಮ ಮ್ಯಾನೇಜರ್ ಕೈಲೆಲ್ಲ ಬೈಸ್ಕೊಂಡು, ಆ ತರ ಮಾಡಿಲ್ಲ ನೀವು, ಈ ತರ ಮಾಡಿಲ್ಲ ವರ್ಕು ಅಂತ ಕೇಳ್ಕೊಂಡು ಯಾಕೆ ಅಂದ್ಬಿಟ್ಟು ವಾಪಸ್ ಬಂದ್ರೆ. ವಾಪಸ್ ಬಂದು 4 ವರ್ಷ ಆಯ್ತು ಈಗ ಬಂದ್ವಿ. ಈಗ 4 ವರ್ಷ ಆಯ್ತು ಕೃಷಿಗೆ ಬಂದೆ ಅಂತ ಹೇಳಿದ್ರೆ, ಅದು ಕೆಲಸ ಬಿಡ್ಬೇಕಾದ್ರೆ ಈ ಕೃಷಿನಲ್ಲಿ ಬಂದು ನನಗೆ ಯಶಸ್ ಆಗುತ್ತೆ ಅಂತ ನಿರೀಕ್ಷೆ ಇತ್ತ ನಿಮ್ಗೆ? ಅಂದ್ರೆ ಏನಂದ್ರೆ ಮೈಂಡ್ ಪ್ರೆಸರ್ ಜಾಸ್ತಿ ಆಗೋಯ್ತಲ್ಲ ಅನ್ಬಿಟ್ಟು ನನಗೆ ಬೇಜಾರಾಗಿ ಕೆಲಸ ಅಂದ್ರೆ ಕೃಷಿಗೋಸ್ಕರ ಬರ್ನಿಲ್ಲ, ಊರಿಗೆ ಬಂದ್ಬಿಟ್ಟಿದೆ ಅಷ್ಟೇ ಬಿಟ್ಬಿಟ್ಟು. ಅಲ್ಲಿ ಕೆಲಸ ಬೇಡ ನನಗೆ ಅಂದ್ಕೊಂಡು ಅಲ್ಲಿಂದ ಬಂದು ಇಲ್ಲಿ 1 ವರ್ಷ ಎಲ್ಲ ಮಾಮೂಲಿ ಆ ಕಡೆ ಈ ಕಡೆ ಕೆಲಸ ಗಿಲ್ಸಕ್ಕೆ ಹೋಗ್ಕೊಂಡು ಇಲ್ಲೇ ಮಾಮೂಲಿ ವ್ಯವಸಾಯದ್ನೇ ಕೆಲಸ ಬೇರೆಯವ್ರು ಕರೆದ್ರೆ ಹೋಗೋದು, ನಮ್ಮ ಫ್ರೆಂಡ್ಗಳು ಕರೆದ್ರೆ ಆ ಥರ ಎಲ್ಲ ಮಾಡ್ಕೊಂಡಿದ್ದೋ. ಆಮೇಲೆ ಇನ್ನು ನಾವು ಮಾಡಿದ್ರೆ ಆಯ್ತಲ್ಲ ಕ್ಲೀನಾಗಿ ಹೆಂಗೆ ಅಂದ್ಕೊಂಡು ನಾವು ಈಗ ನಾವು ಮಾಡ್ತಾ ಇದ್ವಿ. ಅದೇ ನೀವು ನಿಮ್ಗೆ ಇರ್ತಕ್ಕಂಥ ನಿಮ್ಮ ತಂದೆಯವ್ರಿಗೆ ಇದ್ದಂಥ 3 ಎಕರೆ ಭೂಮಿನಲ್ಲಿ ನೀವೇ ಕೃಷಿಯನ್ನ ಮಾಡ್ತಾ ಇದ್ರಿ? ಹೌದು, ನಾವೇ ಮಾಡ್ತಾ ಇದೀವಿ. ಈಗ ನೀವು ಪ್ರಾರಂಭ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಅಲ್ಲಿಂದ ಬಂದು ಬೇರೆಯವ್ರ ಕೆಲಸ ಮಾಡ್ತಿದ್ರೆ ಆಮೇಲೆ ನಮ್ಮ ಭೂಮಿಲಿ ಮಾಡ್ಬೇಕು ಅನ್ನೋದು ನಿಮ್ಗೆ ಅನಿಸ್ತು, ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಮೊದಲು ಯಾವ ಬೆಳೆಯನ್ನ ಹಾಕಿದ್ರೆ ಅದರ ಅನುಭವ ಹೇಗಿತ್ತು ಹೇಳಿ? ಮೊದಲು ಸೇವಂತಿಗೆನೆ ಹಾಕಿದ್ದು. ಹೂವಿನ ಕೃಷಿ? ಹೌದು, ಹೂವಿನ ಕೃಷಿ. ಮೊದಲು ಈಗ 3 ಎಕರೆ ಜಮೀನ ಫಸ್ಟ್ ಮಾಡಿದ್ದೆ 15 ಕ್ವಿಂಟೆ ಅಷ್ಟೇ. ಅಂದ್ರೆ ಚಿಕ್ಕದ್ರಿಂದ ಹೋಗ್ಬೇಕು, ಒಂದೇ ಸಲ ದೊಡ್ಡದಾಗ ಬಂಡವಾಳ ಹಾಕ್ಬಿಟ್ಟು ಖರ್ಚು ಮೈ ಮೇಲೆ ಬರುತ್ತೆ, ಗೊತ್ತಾಗಿರಲ್ಲ ಏನಿಲ್ಲ ನಮ್ಗೆ ಯಾವ ತರ ಏನು ಅಂತ. ಮೊದಲು ಚಿಕ್ಕೂರಲ್ಲಿ 15 ಕ್ವಿಂಟಲ್ ಬೆಳೆದ ಫಸ್ಟ್, 15 ಕ್ವಿಂಟಲಿ ಒಂದು 40,000 ಏನೋ ಖರ್ಚು ಮಾಡಿದ್ದು, ಒಂದು 70,000 ದುಡ್ಡಾಯ್ತು ಅದರಿಂದ. ಆದಾಯ ಆಯ್ತು 15 ಕ್ವಿಂಟೆಗೆ. 15 ಕ್ವಿಂಟೆಗೆ ಅಂದ್ರೆ ಖರ್ಚು 40,000 ಕಳೆದು 30,000 ಲಾಭ ಆಯ್ತು, 2-3 ತಿಂಗಳಿಗೆ. ಹಂಗಾಗಿ ಈಗ ಚಿಕ್ಕೂರಲ್ಲಿ ನೋಡ್ಕೊಂಡು ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಎಷ್ಟು ಎಕರೆಗೆ ಹಾಕಿದ್ದೀರಿ? ಈಗ 1.5 ಎಕರೆ ಇತ್ತು, ಕಟಾವ್ ಆಯ್ತು. ಈಗ 1.5 ಎಕರೆ ಹಾಕಿದೀವಿ, ಈಗ ಸಸಿ ನಾಟಿ ಮಾಡಿದೀವಿ. ಅಂದ್ರೆ 1.5 ಎಕರೆ ಸಸಿ ನಾಟಿ ಮಾಡಿದ್ರೆ ಈಗ 1.5 ಎಕರೆ ಕಟಾವ್ ಮಾಡಿ ಬೆಳೆ ತಗೊಂಡ್ರಿ? ತಗೊಂಡು. ಏನ್ ಈಗ ಎಷ್ಟಾಯ್ತು ಲಾಭ ನಷ್ಟ? ಲಾಭ 70,000 ಲಾಭ ಆಯ್ತು. 1.5 ಎಕರೆಗೆ ಖರ್ಚು ಮಾಡಿದ್ದು ನಾವು 120,000 ಖರ್ಚು ಮಾಡಿದ್ದು, ಅದಕ್ಕೆ ಮೇಲೆ 70,000 ಆಗೈತೆ. ಅಂದ್ರೆ ಫಸ್ಟ್ ಮೊದ್ಲು ರೈಟ್ ಸಿಗ್ಲಿಲ್ಲ, ಈಗ ಕೊನೆಯಲ್ಲಿ ಸಿಕ್ತು. ಕೂಳೆ ತೋಟದಲ್ಲಿ ಕೊನೆಯ ತೋಟದಲ್ಲಿ ಸಿಕ್ತು. ಸಿಕ್ಕಿದ್ರಿಂದ ಒಂದು 70,000 ಆದಾಯ ಆದಾಯ 3 ತಿಂಗಳಲ್ಲಿ 70,000 ರೂಪಾಯಿ ಗಳಿಸ್ಕೋಬಹುದು ಗಳಿಸ್ಕೋಬಹುದು. ನೀವು ಅದೇ ನಗರ ಪ್ರದೇಶದಲ್ಲಿ ಇದ್ರೆ ಎಷ್ಟು ಸಿಗ್ತಾ ಇತ್ತು? ಫಸ್ಟ್ ನನಗೆ ಮೊದಲು 16,000 ಸಂಬಳ ಕೊಡ್ತಿರು ಫಸ್ಟ್ ಅಲ್ಲಿ 16,000 ರೂಮ್ ಬಾಡಿಗೆ ನಾವು ಊಟದ ತಿಂಡಿದು ಊಟ ತಿಂಡಿದೆ ತಿಂಗಳಿಗೆ 3,000-4,000 ರೂಪಾಯಿ ಬೇಕು. ಮತ್ತೆ ಪೆಟ್ರೋಲ್ ಚಾರ್ಜ್ ಅಲ್ಲಿ ನಾವು ಕಂಪ್ನಿಗೆ ಹೋಗಕ್ಕೆ ಇಲ್ಲ ಬಸ್ ಪಾಸು ಇವೆಲ್ಲ ತಿಳ್ಕೊಂಡು ಅದು ಒಂದು 1,000 ತಿರ್ಗಾ ಮತ್ತೆ ರೂಮ್ ಬಾಡಿಗೆ 2,500 ಅದು ಇನ್ನೆಷ್ಟು ಉಳಿಯುತ್ತೆ? ಕಳೆದ್ಬಿಟ್ರೆ ಇನ್ನು 6,000 ಉಳಿಯುತ್ತೆ. ಇಲ್ಲಿ ಮನೆ ತವಿರಂಗಿಲ್ಲ, ನಮ್ಮ ನೋಡ್ಕೊಂಡಿರಂಗಿಲ್ಲ. ಅದು ಅಲ್ದೇನೆ ಅಲ್ಲಿ ಸಿಟಿಯಲ್ಲಿ ಅಂದ್ರೆ ಏನು ಖಾಲಿ ಆಯ್ತು ಅಂದ್ರೆ ಈಗ ತಡೆಯಪ್ಪ ನಮ್ಮ ಹುಡುಗನ್ ಕರ್ಕೊಂಡೋಗೋದ ಅವನ್ ಕೊಡಿಸ್ತಾನೆ ಇವನ್ ಕೊಡಿಸ್ತಾನೆ ಅನ್ನೋದಿಲ್ಲ. ಇಲ್ಲ ಹಂಗಲ್ವಲ್ಲ, ಈಗ ನಮ್ಗೆ ಹಸುವಾಯ್ತು ಅಂದ್ರೆ ಹೊಲ್ದತ್ರ ಹೋದ್ರೆ ಎಳ್ನೀರ್ ಐತೆ, ಸೀಬೆಕಾಯಿ ಐತೆ, ಅದನ್ನೇ ತಿನ್ಬೋದು. ಈಗ ಅಲ್ಲಾಗಲ್ಲ, ಅದಕ್ಕೂ ಕಾಸು ಕೊಡ್ಬೇಕು. ಅಲ್ಲಿ ಒಂದ್ ಎಳ್ನೀರ್ಗೆ 30 ರೂಪಾಯಿ ಕೊಡ್ಬೇಕು. ಅದೇ ಪ್ರಾಬ್ಲಮ್ ಅಲ್ಲಿ ಇಲ್ಲಿಗೂ. ಹಂಗಾಗಿ ಇದೇ ಬೆಸ್ಟ್ ಅನಿಸ್ತು. ಆದ್ರೆ ನಗರ ಪ್ರದೇಶದ ಜೀವನ ಒಂದ್ ರೀತಿ ಬಣ್ಣ ಬಣ್ಣದ ಜೀವನ, ಎಲ್ಲ ಒಳ್ಳೆ ಸಿಟಿ ನೋಡ್ತಾ ಇರ್ಬೋದು, ಒಂದರ ಏನೋ ಖುಷಿ ಸಿಗ್ತಾ ಇರುತ್ತೆ. ಇಲ್ಲಿ ಆ ಖುಷಿ ಸಿಗುತ್ತಾ? ಖುಷಿ ಸಿಗುತ್ತೆ ಅನ್ನೋದ್ಕಿಂತ ಈಗ ದನ ಕರುಗಳು ಸಾಕಿದೀವಿ ನಾವು, ಈಗ ಅವ್ರ ಜೊತೆ ಇರೋದಕ್ಕೂ, ಈಗ ವ್ಯಕ್ತಿಗಳ ಜೊತೆ ಇದ್ದು ಮೋಸ ಆಗೋದ್ಕಿಂತ ಪ್ರಾಣಿಗಳ ಜೊತೆ ಇದ್ರೆ ಯಾವತ್ತು ಮೋಸ ಮಾಡಲ್ಲ ನಮ್ಗೆ ಅಂತ ಅಷ್ಟೇ. ಹಂಗಾಗಿ ಹಳ್ಳಿ ಇಲ್ಲಿದ್ರೆ ಚಂದ ಅನ್ನಿಸ್ತದೆ. ಹೌದಾ? 25 ವರ್ಷಕ್ಕೆ ನಿಮ್ಗೆ ಹಳ್ಳಿ ಜೀವನ ಸೊಗಸು ಅಂತ ಇದ್ದೀರಿ, ಆದರೂ ನಗರ ಪ್ರದೇಶವನ್ನು ನೋಡ್ಬಂದು ಹೇಳಿ, ಈಗ ಸೇವಂತಿಗೆ ಹೂವಿನ ಎಷ್ಟು ಬೆಳೆಯನ್ನು ಮಾಡಿದ್ದೀರಿ 4 ವರ್ಷದಿಂದ? 4 ವರ್ಷದಿಂದ ಒಟ್ಟು 9, 10, 11 ಬ್ಯಾಚ್ ಮಾಡಿದ್ದೀನಿ. 11 ಬ್ಯಾಚ್ ಸೇವಂತಿಗೆ ಅಂದ್ರೆ ಈ ಬ್ಯಾಚು ಇಲ್ಲೊಂದು ಎಕರೆ ಹಾಕ್ತು ಅಂದ್ರೆ ಇನ್ನು ಈ ಬ್ಯಾಚ್ಗೆ ಸೇವಂತಿಗೆ ಹಾಕಲ್ಲ, 1 ವರ್ಷಕಂಟ ಬೇರೆ ಜಮೀನ್ಗೆ ಹಾಕೋದು. ಅಂದ್ರೆ ಇಲ್ಲ, ಅದು 2 ತಿಂಗಳು ಪಾಳ್ ಬಿಡ್ತೀವಿ. ಅಂದ್ರೆ ಒಂದ್ಸಲ ನೆಟ್ಟು ನಾಟಿ ಮಾಡಿ ಕಟಾವ್ ಆದ್ಮೇಲೆ 2 ತಿಂಗಳು ಪಾಳ್ ಬಿಡ್ತೀವಿ. ಪಾಳ್ ಬಿಟ್ಟು 2 ತಿಂಗಳು ಉಳುಮೆ ಮಾಡಬೇಕು ಅಂದ್ರೆ 15 ದಿನಕ್ಕೊಂದ್ಸಲ ಉಳ್ಬೇಕು. ಉಳುಮೆ ಅಂದ್ರೆ ಭೂಮಿ ಕಾದಷ್ಟು ಭೂಮಿ ಫಲವತ್ತತೆ, ಅದು ಇದ್ರಲ್ಲಿರೋ ವೈರಸ್ ರೋಗ ಏನೇನಿರುತ್ತೆ ಅದೆಲ್ಲ ಸಹಿತೆ. ಅಂದ್ರೆ ಒಂದ್ಸಲ ಉತ್ಬಿಟ್ಟು 2 ತಿಂಗಳು ಬಿಟ್ಬಿಟ್ಟು ಒಂದೇ ಸಲ ವ್ಯವಸಾಯ ಮಾಡೋದಲ್ಲ, 15 ದಿನ ಉಳುಮೆ ಮಾಡ್ತಾ ಇರಬೇಕು. ಅವಾಗ ರೋಗ ಮಣ್ಣನ್ನ ಪಲ್ಟಿಸ್ತಾ ಇರಬೇಕು, ಅವಾಗ ರೋಗಗಳೆಲ್ಲ ಕಮ್ಮಿ ಆಯ್ತವೆ, ಆಮೇಲೆ ಸೂಕ್ಷ್ಮಜೀವಿಗಳೆಲ್ಲ ಉತ್ಪತ್ತಿ ಆಯ್ತವೆ. ಬಿಸಿಲಿಂದ ಕಾವು ಬಿದ್ದಷ್ಟು ಇದು ಕ್ರಿಮಿಕೀಟಗಳೆಲ್ಲ ಭೂಮಿಲಿ ಇರ್ತಾವಲ್ಲ ಅವೆಲ್ಲ ಸಾಯ್ತವೆ. ಅದರಿಂದ 2 ತಿಂಗಳು ಗ್ಯಾಪ್ ಕೊಡ್ಬೇಕು, ಕೊಟ್ಬಿಟ್ಟು ಮಾಡಬೇಕು. ನಂತರ ಬೇರೆ ಏನ್ ಬೆಳೆ ಹಾಕ್ತೀರಿ? ಅವಾಗ ತರಕಾರಿ ಮಾಡ್ತೀವಿ. ಅಂದ್ರೆ ಒಂದೇ ಬೇರೆ ಒಂದೇ ತರ ಬೀಳಬಾರ್ದು ಭೂಮಿಗೆ, ಇದು ಚೇಂಜ್ ಆಗ್ಬೇಕು, ಬೆಳೆ ಬದಲಾವಣೆ ಮಾಡ್ಬೇಕು. ಇದಕ್ ಬಂದಿದ್ ವಿಟಮಿನ್ ಅದಕ್ಕಿರಲ್ಲ. ಈಗ ಸೇವಂತಿಗೆ ಇದ್ದಿದ್ದು ವಿಟಮಿನ್ ತಿರ್ಗಾ ಸೇವಂತಿಗೆ ನೆಟ್ರೆ ಅದ್ರಲ್ಲಿ ಖಾಲಿಯಾಗಿರುತ್ತೆ, ಪೋಷಕಾಂಶಗಳು ಕಮ್ಮಿ ಆಗಿರುತ್ತೆ. ಅದರಿಂದ ಏನ್ ಮಾಡೋದು, ತರಕಾರಿ ಮಾಡ್ಬೇಕು. ಈಗ ಇದಕ್ಕೆ ಏನಿಲ್ಲ ಅದಕ್ ಸಿಗುತ್ತಲ್ಲ ಆ ತರಕಾರಿಗೆ. ಹಂಗಾಗಿ ಏನ್ ತರಕಾರಿಗಳು ಹಾಕ್ತೀರಿ ಹೇಳಿ? ತರಕಾರಿ ಟೊಮೊಟೊ ಮಾಡ್ತೀವಿ, ಸೌತೆ ಅಷ್ಟೇ, ಎರಡೆ ಟೊಮೊಟೊ ಸೌತೆ ನಿರಂತರವಾಗಿ ಬೆಳಿತೀವಿ. ಎಷ್ಟಕ್ಕೆ ಈಗ 1.5 ಎಕರೆಗೆ ಸೇವಂತಿಗೆ ಹಾಕಿದ್ರೆ ತೆಗೆದ್ರೆ ಹೌದು, ಕಟಾವ್ ಮಾಡಿದ್ರೆ ಭೂಮಿ ಈಗ ಉಳುಮೆ ಮಾಡ್ತಾ ಇದ್ರೆ ಇನ್ನು ಉಳುಮೆ ಮಾಡಿಲ್ಲ, ಮಾಡಿಸ್ಬೇಕು. ಹೌದು, ಈಗ ಅದೇ 1.5 ಎಕರೆಗೆ ಪೂರ್ತಿ ಟೊಮೊಟೊ ಹಾಕ್ತೀರಾ? ಇನ್ನಿಲ್ಲ ಅಂದ್ರೆ 2 ತಿಂಗಳು ಪಾಳ್ ಬಿಡ್ಬೇಕು. 2 ತಿಂಗಳು ಪಾಳ್ ಬಿಟ್ಮೇಲೆ ಪುನಃ 1.5 ಎಕರೆಗೂ ಟೊಮೊಟೊ ತಿರ್ಗಾ ಟೊಮೊಟೊ ಹಾಕ್ತೀವಿ. ಅಲ್ಲಿಗೆ 1.5 ಎಕರೆಗೂ? 1.5 ಎಕರೆಗೂ. ಹೌದಾ? ಈಗ 1 ಎಕರೆ ಸೌತೆ ಐತೆ, ಅದು ಕುಯ್ತಾ ಇದೀವಿ. ಬೇರೆ ಕಡೆ ಅದು? ಬೇರೆ ಬೇರೆ ಮಾಡಿರೋದು. 3 ಎಕರೆ ಬೌಂಡ್ರಿಲಿ 1 ಎಕರೆ ಸೌತೆ ಐತೆ, 1.5 ಎಕರೆ ಹೂ ಐತೆ, 1/2 ಎಕರೆ ಹೂ ನೆಟ್ಟಿದೀವಿ, ಇನ್ನು 1/2 ಎಕರೆ ದನಿಗೆ ಮೇವಿಗೆ ಅಂತಾನೆ ಬಿಟ್ಕೊಂಡಿದೀವಿ. ದನಕರುಗಳು ಸಾಕಿದೀನಿ ಅಂತ ಹೇಳಿದ್ರೆ ಅದಕ್ಕೋಸ್ಕರನೆ. ಏನ್ ನೀರಿದಕ್ಕೆ ಎಲ್ಲ ಬೆಳಿಬೇಕು ಅಂದ್ರೆ ನೀರಾವರಿ ವ್ಯವಸ್ಥೆ ಹೇಗಿದೆ? ನೀರಿದೆ. ಏನ್ ಮಾಡ್ಕೊಂಡಿದ್ರು? ಕೊಳವೆ ಬಾವಿ ಮಾಡಿಸಿದೀವಿ. ಎಷ್ಟಿದಾವೆ? ಒಂದಿದೆ, ಒಂದು ಹಳೆಯದು, ಒಂದು ಹೊಸದೈತೆ, ಎರಡೈತೆ. ಎರಡರಲ್ಲಿ ಒಂದು ಅಂತ ಹೇಳ್ಕೊಳ್ಳೆ ಏನ್ ನೀರ್ ಬರ್ತಾ ಇರ್ಲಿಲ್ಲ, ಹಂಗಾಗಿ ಇನ್ನೊಂದ್ ಮಾಡಿಸ್ತು. ಅದಕ್ಕೇನು ಎರಡಕ್ಕೂ ಮೋಟರ್ ಬಿಡಿಸಿದ್ವಿ? ಎರಡಕ್ಕೂ ಮೋಟರ್ ಬಿಡಿಸಿದೀವಿ. ಸ್ವಂತ TC ಹಾಕ್ಸಿದೀವಿ. ಎರಡು ಮೋಟರ್ಗಿಂತ ಒಂದು ನಂಬರ್ ತಗೊಂಡು ಎರಡನ್ನೂ ಒಂದು TC ಹಾಕ್ಸಿದೀವಿ. ಈಗ ನೀರು ಎಷ್ಟು ಇಂಚ್ ನೀರು ಇದೆ? ಅದು 4.5 ಇಂಚ್ ನೀರು ಬೀಳ್ತಾ ಇದೆ. ಈಗ ಚೆನ್ನಾಗಿ ಬೀಳ್ತಾ ಇದೆ, 7 HP ಮೋಟ್ರು, ಹಂಗಾಗಿ ಜೋರಾಗಿ ಬೀಳ್ತಾ ಇದೆ. ಅದೊಂದೇ ಸಾಕಾಯ್ತೈತೆ, ಈಗ ಹಳೆ ಮೋಟರ್ ನಿಲ್ಸೇ ಬಿಟ್ಟಿದೀವಿ. ಹೌದಾ? ಈಗ ಎಷ್ಟು ವರ್ಷ ಆಯ್ತು ನೀವು ಕೊಳವೆ ಬಾವಿ ಮಾಡಿಸಿ? ಕೊಳವೆ ಬಾವಿ ಮಾಡಿಸಿ ಇದು 3 ವರ್ಷ ಆಯ್ತು. ಈಗ ನಾನು ಅಲ್ಲಿಂದ ಬಂದು ನಾವು ಮಾಡಿಸಿರೋದು. ನೀವೇ ಮಾಡಿಸಿದ್ರು? ನಿಮ್ಮ ತಂದೆಯವ್ರು ಮಾಡಿಸಿಲ್ಲ, ನಾವು ಮಾಡಿಸಿರೋದು. ನಮ್ಮ ತಂದೆಯವ್ರು ಸಾಕು ಅದನ್ನೇ ಅಂತಿದ್ರು, ಬೇಡ ನೀರು ಸಾಕಾಗಿಲ್ಲ ಅಂದ್ರೆ ಅವಾಗ ಬರೀ 1.5 ಎಕರೆ ಮಾಡ್ತಾ ಇದ್ದೋ, ಇನ್ನು ಮಿಕ್ಕದು ಪಾಳ್ ಬಿಟ್ಬಿಟ್ಟಿದ್ದೋ, ನೀರಿಲ್ವಲ್ಲ ಸಾಕು ಇರೋಷ್ಟಕ್ಕೆ ಮಾಡೋದ ಅಂತ. ಅವಾಗೆಲ್ಲ ಮಾಮೂಲಿ ನಿಂತು ಕಾಯಿಸೋದು, ಗುದ್ಲಿ ತಗೊಂಡು ನಿಂತು ಕಾಯಿಸ್ತಿದ್ದು. ಹಾಗೇನು ಒಂದು ಕೊಳವೆ ಬಾವಿಲಿ 1 ಎಕರೆ ನೀರು ಹಾಯಿಸ್ಬೇಕಂದ್ರೆ ಅದೇ ಹಿಂಸೆ. ಈಗೆಲ್ಲ ಹನಿ ನೀರಾವರಿ ಮಾಡಿಸಿದೀವಿ, 3 ಎಕರೆ ಬೌಂಡ್ರಿ ಹನಿ ನೀರಾವರಿ. ಹನಿ ನೀರಾವರಿ ಅಂದ್ರೆ ಈ ಹೂವಿಗೂ ಹನಿ ನೀರಾವರಿ? ಹೌದು, ಹೂವಿಗೂ ಹನಿ ನೀರಾವರಿನೇ. ಅದು ಬೆಡ್ಡು ಮತ್ತೆ ಪೇಪರ್ ಹಾಸ್ತಿವಿ, ಪೇಪರ್ ಹಾಸ್ಬಿಟ್ಟು ಅದ್ರ ಮೇಲೆ ನಾಟಿ ಮಾಡೋದು ಪೈನ. ಈಗ ನೀರಾವರಿಗೆ ಹನಿ ನೀರಾವರಿ ಮಾಡಿಸಿದೀನಿ ಅಂತ ಹೇಳಿದ್ರೆ, ಒಂದು ಸೇವಂತಿಗೆಯನ್ನ ಯಾರು ನಮ್ಮಂಥವ್ರು ಹೊಸದಾಗಿ ಸೇವಂತಿಗೆ ಕೃಷಿ ಮಾಡಬೇಕು ಅನ್ನೋರು ನಿಮ್ಮಂಥ ಯುವಕರು ಕೇಳಿಕೊಂಡು ನಿಮ್ಮ ಲಾಭದ ಮಾತನ್ನು ಕೇಳಿಕೊಂಡು ನಾನು ತಾಡಿಯಪ್ಪ ಯಾಕೊಂದು ಅರ್ಧ ಎಕರೆಗೆ ಸೇವಂತಿಗೆ ಯಾಕೆ ಬೆಳಿಬೇಕು ಅಂತ ಮನಸ್ಸು ಮಾಡೋರಿಗೆ ಅದು ಕೃಷಿಗೆ ಸೇವಂತಿಗೆಗೆ ಹೇಗೆ ಭೂಮಿಯೆಲ್ಲ ಸಿದ್ಧತೆ ಮಾಡ್ಕೋಬೇಕು ಮತ್ತು ಹೇಗೆ ಅದನ್ನು ನಾಟಿ ಮಾಡಿ ಇಳುವರಿ ತಗೊಳ್ಳೋ ತನಕ ಯಾವೆಲ್ಲ ಕ್ರಮಗಳನ್ನ ಅನುಸರಿಸ್ಬೇಕು ಅನ್ನೋದನ್ನು ಸ್ವಲ್ಪ ಸುದೀರ್ಘವಾಗಿ ಹೇಳಿ. ಮೊದಲು ಉಳುಮೆ ಮಾಡಬೇಕು ಭೂಮಿನ, ಎಷ್ಟು ಉಳುಮೆ ಮಾಡ್ತೀವಿ ಅಷ್ಟು ಒಳ್ಳೆಯದು. ಒಂದು ಈಗ ಹೆಚ್ಚು ಕಮ್ಮಿ ಅಂದರೆ ಈಗ ಒಂದ್ಸಲ ಲೋಟ್ರಿ ಓಡಿಸ್ಬೇಕು, ಲೋಟ್ರಿ ಓಡಿಸೈತಲೇ ಬಲರಾಮ್ ನೇಗ್ಲು, ತಿರ್ಗಾ ಕಂಟಿ ಓಟ್ರಿ ಓಡಿಸ್ಬೇಕು. ಬಲರಾಮ್ ನೇಗ್ಲು ಓಡಿಸಿದಾಗ ದೊಡ್ಡ ಹುಳ ಬೀಳ್ತದೆ, ಆಳ ಬೀಳ್ತದೆ, ತಿರ್ಗಾ ಕಂಟಿ ಓಟ್ರಿ ಓಡಿಸಿದ್ರೆ ಸಮ ಬರುತ್ತೆ. ತಿರ್ಗಾ ಲೋಟ್ರಿ ಓಡಿಸಿ ಉಳುಮೆ ತಿರ್ಗಾ ಬೆಡ್ಡಿಗೆ ಮಾಡಬೇಕು. ಬೆಡ್ ಮಾಡಿ ಬೆಡ್ ಮಾಡಾಯ್ತಲೆ ಸ್ಟಡಿ ಆಗ್ಲಿಕ್ಕೆ ಒಂದು ಬೆಡ್ ಮಾಡ್ತೀರಿ ಅಂದರೆ ಇದು ಸೀಸನ್ಗೆ ಒಂದೊಂಥರ. ಈಗ ಬೇಸಿಗೆ ಭಾಗ ಗಿಡ ಬರಲ್ಲ, ಈಗ ಮೂರುವರೆ ಅಡಿ ನಾಲ್ಕು ಅಡಿ ಮೂರುವರೆ ಅಡಿ ಅಂತರಕ್ಕೆ ಅಂತರ ಅಂದ್ರೆ ಡಬಲ್ ಸೈಡ್ ನೆಡಬೇಕು. ಎರಡು ಮಡಿ ಮಾಡ್ಕೋತೀರಿ? ಹೌದು, ಡಬಲ್ ಸೈಡ್ ಎರಡು ಸೈಡು ನೆಡಬೇಕು ಗಿಡನ, ಅಂದ್ರೆ ಒಂದ್ ಬೆಡ್ಗೆ ಎರಡು ಸೈಡು ಆತರ ನೆಡಬೇಕು. ಈ ಜೂನ್ ಅಲ್ಲಿ ನಾಟಿ ಮಾಡೋದೆಲ್ಲ ಒಂದ್ ಸೈಡ್ ಸಿಂಗಲ್ ಸೈಡ್ ಆತರ ಮಾಡ್ಬಿಟ್ಟು ಈಗ ಸೀಸನ್ ಒಂದೊಂದರ ನೆಡಬೇಕು. ಸೀಸನ್ ಅಂದ್ರೆ ಈಗ ಮಳೆಗಾಲ ಬೀಳ್ತು ಅಂದ್ರೆ ಜೂನ್ ಬೀಳ್ತು ಅಂದ್ರೆ ಐದು ಅಡಿ ಪಟ ಓಡಿಸ್ಬೇಕು ಸಿಂಗಲ್ ಪೈರು. ಐದು ಅಡಿ ಪಟ ಓಡಿಸ್ಬಿಟ್ಟು ಎರಡು ಒಂದೂವರೆ ಅಡಿ ಅಥವಾ ಎರಡು ಅಡಿ ಅಂತರ ನೆಡಬೇಕು. ಒಂದ್ಗೆ ಸೀಸನ್ಗೆ ಯಾಕೆ ಬೇರೆ ಬೇರೆ ತರ ಹಾಕ್ಬೇಕು ಅಂದ್ರೆ ಆ ಮಳೆಗಾಲದಲ್ಲಿ ಗಿಡ ದಪ್ಪ ಬರ್ತದೆ, ಗಿಡ ಒಟ್ಟದ ಚೆನ್ನಾಗಿ ತಗೊಳುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ, ಮಳೆ ಬೀಳುತ್ತಲ್ಲ ಮಳೆ ನೀರಿಗೆ. ಈಗ ಬೇಸಿಗೆ ಹೆವಿ ಹಂಗಾಗಿ ಅವು ಜಾಸ್ತಿ ಬೆಳವಣಿಗೆ ತಗೊಳಲ್ಲ. ಆಮೇಲೆ ಕೊರೆ ಹೆವಿ ಮೇನ್ ಕೊರೆ ಸೀಸನು, ಕೊರೆಯಿಂದ ಜಾಸ್ತಿ ಗಿಡ ಡೆವಲಪ್ ಆಗಲ್ಲ. ಅಂದ್ರೆ ಸೀಸನ್ ಅಂದ್ರೆ ಈಗ ಎಂಟು ಗಂಟೆ ಹೆವಿ ಕೊರೆ ಬೀಳುತ್ತೆ, ಆಮೇಲೆ ಆಟೋಮೆಟಿಕ್ ಬಿಸಿಲಾಗ್ಬಿಡುತ್ತಲ್ಲ, ಟೆಂಪರೇಚರ್ ಜಾಸ್ತಿ ಆಗ್ಬಿಡುತ್ತೆ ಗಿಡಕ್ಕೆ, ಹಂಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ, ಮಳೆ ಜಾಸ್ತಿ ಆಗ್ಬಿಡ್ತಲ್ಲ ಹೋದ ಸರಿ ಹಾಗೇನಾದ್ರು ತೊಂದರೆ ಆಯ್ತಾ? ಆಗ ಅಂದ್ರೆ ಫುಲ್ ಎಲ್ಲ ಸುತ್ತೈತದೆ, ನೀರು ತುಂಬಿಕೊಂಡ್ಬಿಡುತ್ತೆ, ಹೆವಿ ನೀರಾದ್ರೂ ಕಷ್ಟ. ತೊಂದರೆ ಆಯ್ತಾ? ಹೌದು ಹೌದು, ನಮ್ದೊಂದು ಮುಕ್ಕಾಲ್ ಎಕರೆ ಎಲ್ಲ ಫುಲ್ ಸೋತೈತು, ಅದು ಫುಲ್ ನಷ್ಟ ಆಗೋಯ್ತು. ಅದು ಏನ್ ಮಾಡಕೈತೆ, ಡೈಲಿ ಮಳೆ, ಹಂಗಾಗಿ ನಷ್ಟ ಆಯ್ತು. ಈಗ ಸಸಿಗಳನ್ನೆಲ್ಲ ಹೇಗ್ ತರಿಸ್ತೀರಿ, ಎಲ್ಲಿಂದ ತರಿಸ್ತೀರಿ? ಇಲ್ಲ ತಮಿಳ್ನಾಡು ಅಂತ ನಮ್ಮ ಫ್ರೆಂಡ್ ಇದಾರೆ ಸೋಮಣ್ಣ ಅಂತ, ಅವ್ರ ಕೈಲಿ ತಮಿಳ್ನಾಡಿಂದ ತರಿಸ್ತೀವಿ ಪೈರ. ಯಾಕೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಸಿಗಲ್ವಾ? ಇಲ್ಲ ಇಲ್ಲೆಲ್ಲ ನರ್ಸರಿ ಮಾಡಲ್ಲ. ಸುತ್ತಮುತ್ತ ಸೇವಂತಿಗೆ ಬೆಳೆಯೋರು ಎಲ್ಲ ತರಿಸ್ತಾರ ಅವರು? ಅಲ್ಲೆಲ್ಲ ತಮಿಳ್ನಾಡಿಂದ ತರಿಸ್ತಾರೆ. ಈಗ ನಮ್ಮ ಹುಡುಗ ಅವರು ಸ್ವಾಮಿ ಅವರು ಇಲ್ಲೇ ಮಾಡ್ತಾ ಇದಾರೆ ಅವ್ರು. ಈಗ ಈ ಸಲ ಅಂದ್ರೆ ಅಲ್ಲಿ ಕೆಮಿಕಲ್ ಆಗೆಲ್ಲ ಹಾಕ್ಬೇಕು ಪೈರಿಗೆ, ಅದು ಸುಳಿ ಕಟ್ ಮಾಡು ಕೆಮಿಕಲ್ ಹಾಕಿ ಕ್ರೇಟ್ ಹಾಕೋದು ಪೈರ್ನ, ಹಂಗಾಗಿ ಇಲ್ಲಿ ಯಾರು ಮಾಡಲ್ಲ ಅಷ್ಟು, ಹಂಗಾಗಿ ಹೊರಗಡೆಯಿಂದ ತಮಿಳ್ನಾಡಿಂದ ತರಿಸ್ತೀವಿ. ಎಷ್ಟು ಸಸಿಗಳು ತರಿಸ್ಕೊಳ್ತೀರಿ ಒಂದ್ ಎಕರೆಗೆ ಹಾಕ್ಬೇಕಂದ್ರೆ? ಒಂದ್ ಎಕರೆಗೆ ಅಂದ್ರೆ ಸೀಸನ್ ಈಗ ಮಾಮೂಲಿ ಜೂನ್ ಟೈಮಲ್ಲೆಲ್ಲ ನಾಲ್ಕೂವರೆಯಿಂದ 5,000 ಒಂದ್ ಎಕರೆ ನೆಡ್ತೀವಿ. ಅವಾಗ 5,000 ಒಂದ್ ಎಕರೆ ಅಂದ್ರೆ ಮಳೆಗಾಲದಲ್ಲಿ ಹೌದು, ಎರಡೆರಡು ಒಂದ್ ಬೆಡ್ಡಲ್ಲಿ ಎರಡು ಕಡೆಗೆ ನೆಡ್ತೀವಿ. ಇಲ್ಲ, ಆ ಟೈಮಲ್ಲಿ ಒಂದೇ ಸೈಡ್ ಎರಡು ಅಡಿ ಅಂತರ ನೆಡ್ಬೇಕು. ಅವಾಗ 4,500 5,000 ನಡೀತೀವಿ. ಆಗ ಈ ಟೈಮಲ್ಲೆಲ್ಲ ಒಂದ್ ಎಕರೆಗೆ ಒಂದ್ 12-13,000 ಪೈರ್ಬೇಕು. ಈಗ ಒಂದು ಒಂದ್ ಅಡಿಗೆಲ್ಲ ಪೈರ್ ನೆಡ್ಬೇಕು, ಈಗ ಡಬಲ್ ಸೈಡ್ ಒಂದೊಂದ್ ಅಡಿಗೆ ಪೈರ್ ನೆಡ್ಬೇಕು. ಅಂದ್ರೆ ಈಗ ಎಷ್ಟು 12,000 ನೆಡ್ತೀರಿ? 12,000 ಒಂದ್ ಎಕರೆಗೆ. ಒಂದ್ ಎಕರೆಗೆ ಏನ್ ಎಷ್ಟೆಲ್ಲ ಖರ್ಚಾಗುತ್ತೆ ಸಸಿಗಳಿಗೆ? ಈ ಸಸಿಗಳಿಗೆ ಅಂದ್ರೆ ಅದು ಸೀಸನ್ ಇದ್ದಂಗೆ, ಅದು ಅಂದ್ರೆ ಜಾಸ್ತಿ ಕಮ್ಮಿ ಸೇಲಿಂಗ್ ಇತ್ತು ಅಂದ್ರೆ ಕಮ್ಮಿ ರೇಟು, ಕಮ್ಮಿ ಸೇಲಿಂಗ್ ಇತ್ತು ಅಂದ್ರೆ ಕಮ್ಮಿ ಹೆವಿ ಕಮ್ಮಿ ಅಂದ್ರೆ 80 ಪೈಸೆ ಒಂದ್ ಪೈರು. ಈಗ ಸೀಸನ್ ಈಗ ಜಾಸ್ತಿ, ಈಗೆಲ್ಲ 1.5-2 ರೂಪಾಯಿ ಪೈರು ಒಂದ್ ಪೈರಿಗೆ. ಅವ್ರು ತಂದಿ ನಾಟಿ ಮಾಡಿಸ್ಕೊಳಗ 50-60,000 ಬೇಕು. ನಾಟಿ ಯಾರು ಮಾಡೋರು? ಆಮೇಲೆ ಲೇಬರ್ ಮಾಡಿಸ್ತೀವಿ, ನಾವು ಮಾಡ್ತೀವಿ. ಹೇಗೆ ನಾಟಿ ಪದ್ಧತಿ ಹೇಗೆ ಮಾಡ್ತೀರಿ ನಾಟಿ? ನಾಟಿ ಅಂದ್ರೆ ಈಗ ಬೆಡ್ ಮಾಡಿರ್ತೀವಿ, ಪೇಪರ್ ಹಾಸಿರ್ತೀವಲ್ವಾ, ಹೋಲ್ ಹೊಡಿಬೇಕು ಫಸ್ಟ್. ಫಸ್ಟ್ ಹೋಲ್ ಹೊಡೋದೈತ್ಲೆ ಫುಲ್ ಬೆಡ್ ಮೂರ್ ದಿನ ನೀರು ಉಣಿಸ್ಬೇಕು. ಹೋಲ್ ಅಂದ್ರೆ ಯಾವ್ದು ಹೋಲ್ ಹೊಡಬೇಕು? ಆ ಪೇಪರ್ ಹಾಸಿರ್ತೀವಿ ಮೇಲ್ಗಡೆ. ಏನ್ ಪೇಪರ್? ಅದು ಇದು ಮಾಮೂಲಿ ಅಗ್ರಿಕಲ್ಚರ್ ಗೆ ಪೇಪರ್ ಅಂತ ಬರುತ್ತೆ. ಪ್ಲಾಸ್ಟಿಕ್ ಪೇಪರ್? ಪ್ಲಾಸ್ಟಿಕ್ ಪೇಪರ್. ಮಲ್ಚಿಂಗ್ ಪೇಪರ್? ಮಲ್ಚಿಂಗ್ ಪೇಪರ್. ಅದ್ ಹಾಸ್ಬಿಟ್ಟು ಅದ್ರ ಮೇಲೆ ಮಾಮೂಲಿ 2-2.5 ಇಂಚು ಹೋಲ್ ಒಂದು ಇರುತ್ತೆ ಕಬ್ಬಿಣದಲ್ಲಿ, ನಾವೇ ಮಾಡಿಸ್ಕೊಂಡಿದೀವಿ. ಅದ್ರಲ್ಲಿ ಹೋಲ್ ಹಾಕ್ಸ್ಬಿಟ್ಟು ಯಾವ್ದು ಎಷ್ಟೆಷ್ಟು ಅಡಿಗೆ ಬೇಕು ಅಂತ ನಾವೇ ಹೋಲ್ ಹಾಕ್ತೀನಿ. ನಾವೇ ಹೋಲ್ ಹಾಕ್ಬಿಟ್ಟು 2 ದಿನ ನೀರು ಮಾಡ್ಬೇಕು ಫುಲ್. ಒಂದ್ ದಿನ ಬೆಡ್ ಉಣಿಬೇಕು, ಉಂತಿ 2 ದಿನ ಬಿಡ್ಬೇಕು. ಉಂತಿ 2 ದಿನ ಬಿಡ್ಬೇಕು ತಿರ್ಗಾ, ಅವಾಗ್ಲೇ ನಾಟಿ ಮಾಡ್ಬಾರ್ದು. ತಿರ್ಗಾ ಅದಾದ ಇನ್ನೊಂದ್ಸಲ ನೀರ್ ಮಾಡಿ ಆಮೇಲೆ ನಾಟಿ ಮಾಡ್ಬೇಕು. ಅವಾಗ ಪೈರ್ ಚೆನ್ನಾಗಿ ಹೇಳಿ ಫಸ್ಟ್ ನೀರ್ ಬಿಟ್ಟು ನೆನೆಸ್ಬೇಕು ಬೆಡ್ನ. ನೀರ್ ಬಿಟ್ಟು ಈಗ ಇವತ್ತು ನೀರ್ ಬಿಟ್ರೆ ಇನ್ನು 3 ದಿನ 2 ದಿನ ಮಾಡಿದ್ರೆ ನೀರ್ನ ಫುಲ್ ನೆನೆಯುತ್ತೆ ಬೆಡ್. ಆಮೇಲೆ ತಿರ್ಗಿ ಗ್ಯಾಪ್ ಕೊಡ್ಬೇಕು, ಫುಲ್ ಬೆಡ್ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೆ ತಿರ್ಗಿ ಇನ್ನೊಂದ್ಸಲ ನೀರ್ ಮಾಡ್ಬಿಟ್ಟು ಆಮೇಲೆ ನಾಟಿ ಮಾಡ್ಬೇಕು. ಒಟ್ನಲ್ಲಿ ತೇವಾಂಶ ಇರೋ ಹಾಗೆ ನೋಡ್ಕೋಬೇಕು. ನೀರು ಇರ್ಬೋದು ಅಂದ್ರೆ ಒಳಗಡೆ ರಾಸಾಯನಿಕ ಗೊಬ್ಬರಗಳು ಹಾಕಿರ್ತಾರಲ್ಲ, ಅದ್ರಿಂದ ಈಗ ಒಂದೇ ಸಲ ಮಾಡ್ಬಿಟ್ರೆ ಬೇರು ಫುಲ್ ಉಂತ ತಕ್ಷಣ ಈ ಉಪ್ಪಿನ ಕಾಳೊಂದು ಎಲ್ಲ ಕರಗ್ತದಲ್ಲ, ಕರಗ್ದಾಗ ಸುಸಿ ಮಾಡೋ ತಕ್ಷಣ ಸುತ್ತೈತೆ. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಅಂತ ಹೇಳಿದ್ರಲ್ಲ ನೀವು, ಮಣ್ಣಿಗೆ ಮುಂಚೆಲೇ ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸ್ತೀರಾ? ಹೌದು. ಅಂದ್ರೆ ಆ ಬೆಡ್ ಮಾಡಿಸಿರ್ತೀವಲ್ಲ, ಈಗ ಅದು 4 ಅಡಿ ಪಟ ಓಡಿಸಿ 2 ಅಡಿ ಬೆಡ್ ಮಾಡ್ತೀವಿ. 4 ಅಡಿ ಅಂದ್ರೆ 2 ಅಡಿ ಬೆಡ್, 2 ಅಡಿ ಓಡಾಡಕ್ಕೆ ನಮಗೆ ಜಾಗ ಸೆಂಟರ್ ಬೇಕಲ್ಲ. ಹಂಗಾಗಿ ಆ ಬೆಡ್ 2.5 ಅಡಿ ಬೆಡ್ಗೆ 1/2 ಅಡಿ ಒಳಗಡೆ ಫಸ್ಟ್ ಬೆಡ್ ಮಾಡಕ್ಕೆ ಫಸ್ಟ್ ಗೊಬ್ಬರ ತಿಪ್ಪೆ ಗೊಬ್ಬರನು ಮತ್ತೆ ಇದನ್ನು ಹಾಕ್ತಿವಿ. ಏನ ಕಾಳು ಮೇವನ್ವೆ ಈ ಇದು ರಾಸಾಯನಿಕ ಗೊಬ್ಬರನ. ಏನು ರಾಸಾಯನಿಕ ಗೊಬ್ಬರ ಯಾವ್ದು? ರಾಸಾಯನಿಕ ಗೊಬ್ಬರ ಸುಪಲ ಮತ್ತೆ ಇಪ್ಕೋ ಡಿ ಎ ಪಿ ಅಷ್ಟು. ಯೂರಿಯಾ ಪೊಟಾಶು ಯೂರಿಯಾ ಹಾಕಲ್ಲ ಹಾಕಲ್ಲ ಹಾಕಲ್ಲ. ಹಂಗಾಗಿ ಅವು ಮೂರೇ. ಇಷ್ಟಿಂದ ನೀವು ಏನೇನ್ ಸೇರಿಸ್ಬೇಕು ಅಂತ ನಿಮ್ಗೆ ಇವೆಲ್ಲ ಮಾಹಿತಿ ಯಾರು ಕೊಡ್ತಾರೆ? ಇವೆಲ್ಲ ಫಸ್ಟ್ ನಮಗೂ ಗೊತ್ತಿರಲಿಲ್ಲ, ನಮ್ಮ ಮಾವರು ಬೆಳೀತಾ ಇದ್ರು ಅವರಿಂದ ನೋಡಿ. ಸೋದರಮಾವನ? ಹೌದು, ನಮ್ಮ ಸೋದರ ಮಾವನೇ. ಅಂದ್ರೆ ನಮ್ಮ ಅಪ್ಪ ಅವರ ತಂಗಿ ಗಂಡ, ಸೋದರ ತತ್ತೆ ಗಂಡ, ಅವ್ರು ನೋಡಿ ನಾವು ಕಲ್ತಿರೋದು ಅಲ್ಲಿ. ಅಲ್ಲಿ ಹೋಗಿ ಏನೋ ಸ್ವಲ್ಪ ದಿನ ಕೆಲಸ ಕೆಲಸ ಮಾಡಿದ್ರೆ ಹೇಗೆ? ಏನಿಲ್ಲ, ಅಲ್ಲಿ ಹೋಗಿ ಗೊತ್ತಾಗ್ತಿರ್ತಲ್ಲ, ಹೋಗಿ ಬಂದ್ಬೇಕಾದ್ರೆ ಯಾವ್ಯಾವ ತರ ಮಾಡ್ತಾರೆ ಅಂತ ಆ ತರ ನೋಡ್ಕೊಂಡು ಅವ್ರು ಮಾಡ್ತಾ ಇದಾರೆ ನೋಡೋದ ಅನ್ಕೊಂಡು. ಅವ್ರಿಂದಲೇ ಮೊದ್ಲು ಈ ತರ ಏನಿರಲಿಲ್ಲ, ಆಗೆಲ್ಲ ಬೇರ್ ಕಟ್ ಮಾಡ್ಕೊಬಂದು ಬೇರ್ ನಾಟಿ ಹಾಕಿ ಒಂದಕ್ಕೆ ಹೊಟ್ಲು ಹಾಕಿ ಆ ತರ ಮಾಡ್ತಿದ್ವು. ಈಗ ಎಲ್ಲ ಈಗ ಎಲ್ಲ ಮಾಡಕ್ಕಾಗಲ್ಲ ಅಂತ ಈಗೆಲ್ಲ ಸಸಿ ತರಿಸ್ಬಿಡ್ತಾರೆ. ಆಗೆಲ್ಲ ಹಂಗೇನಿಲ್ಲ, ನಾವು ಫಸ್ಟ್ ಈಗ ಒಂದು 4 ವರ್ಷದಿಂದ ನಾಟಿ ಮಾಡಿದಾಗ ಹಂಗೇನೆ ಅವ್ರ ಹತ್ರ ಹೋಗಿ ಬೇರ್ ಕುಯ್ಕೊಬಂದು ಬೇರೆ 1.5 ತಿಂಗಳು ಬೇರೆ ಹೊಟ್ಲಾಗಬೇಕು. ಒಂದು ಒಂದು ಸ್ವಲ್ಪ ಈರುಳ್ಳಿ ಮಾಡ್ತಾರೆ ಗೊತ್ತಾ, ಒಂಥರ ಪಾತಿ ತರ ಮಾಡಿ ಆ ಪಾತಿಗೆ ಸಸಿ ನಾಟಿ ಮಾಡಿ ಅದ್ರ ಮೇಲೆ ಗರಿ ಮುಚ್ಚಿ ಅದು ಚಿಗುರೊಡೆಯ ಗಂಟ ಬಿಡ್ಬೇಕಾಯ್ತು. ಈ ಫಸ್ಟ್ ಆ ತರ ಮಾಡ್ತಿರು, ಅದ್ ಮಾಡಿ 1.5 ತಿಂಗಳಾಯ್ತಲೆ ಆಮೇಲೆ ಸಸಿ ನಾಟಿ ಮಾಡ್ತಿದ್ರು. ಸಸಿ ಮಡಿ ಮಾಡ್ಕೊಳ್ತಾ ಇದ್ರು ಮುಂಚೆ ಬೇರಿಂದ? ಹೌದು, ಮಡಿ ಮಾಡಿ ಆ ತರ ಮಾಡ್ತಾ ಇದ್ರು. ಅವಾಗೆಲ್ಲ ಉಯ್ಯ ನೀರು, ಮಾಮೂಲಿ ಚೌರಿಗೇನು ಉಯ್ಯ ನೀರು, ಈಗೆಲ್ಲ ಏನಿಲ್ಲ ಡ್ರಿಪ್. ಈಗ ಹೆಂಗೆ ಟೆಕ್ನಿಕಲ್ ಹೆಂಗ್ ಜಾಸ್ತಿ ಆಯ್ತದೆ ಹಂಗಂಗೆ ಖರ್ಚು ಜಾಸ್ತಿ ಆಯ್ತೈತೆ. ಅವಾಗೆಲ್ಲ ಬೂದಿ ಏನೋ ಜಾಸ್ತಿ ಆಯ್ತದೆ, ಆದಾಯ ಅಂದ್ರೆ ಸಿಕ್ತು ಒಂದೇ ತರ ಇರಲ್ವಲ್ಲ. ಈಗ ಏನಾರ ಈಗ ಎಲ್ಲಾರ್ದು ಬೆಳೆ ಬಂದು ಎಲ್ಲ ನಾಶ ಆಯ್ತು ಅಂದ್ರೆ ರೈಟ್ ಆಯ್ತದೆ, ಯಾರ್ದು ಯಾರ್ದು ಚೆನ್ನಾಗಿರುತ್ತೆ ಅವ್ರಿಗೂ ಲಾಭ ಆಯ್ತದೆ. ಹಂಗಾಗಿ ಅದು ಅಷ್ಟೇ. ಹೇಗಿದೆ ಮಾರುಕಟ್ಟೆ ಎಲ್ಲ ನಿಮ್ಗೆ? ಮಾರುಕಟ್ಟೆ ಮೈಸೂರು ಮಾಮೂಲಿ ಇಲ್ಲಿ ಬೊಂಬು ಬಜಾರ್ ಹತ್ರ ಆಯ್ತಲ್ಲ ಮಾರ್ಕೆಟ್, ಅಲ್ಲಿ ತಗೊಂಡೋಗಿ ಒಂದೇ ಸರಿ ಹೋಲ್ಸೇಲ್ ಹಾಕ್ಬಿಡ್ತೀರಾ? ಹೌದು, ಹೋಲ್ಸೇಲ್ ಅಲ್ಲ, ಏನು ಕುಯಿಸಿ ತಿರ್ಗ ಕಟ್ಸಿ ಆಮೇಲೆ ಅಂದ್ರೆ ಏನು ಮಾರ್ಲೆಕ್ಕ. ಯಾರು ಕಟ್ಟೋರು? ಯಾರು ಕಟ್ಟೋರು? ಮನೇಲಿ ನಾವು, ನಮ್ಮ ತಾಯಿಯವರು. ಹೌದಾ? ಲೇಬರ್ಗಳು ಇದ್ದಾರೆ ಅವರು ಕಟ್ಟಿ. ನೀವು ತಗೊಂಡೋಗಿ ಹೂವನ್ನ ಮಾರ್ಲೆಕ್ಕ ಮಾರ್ತೀರಿ? ಮಾರ್ಲೆಕ್ಕ ಅಂದ್ರೆ ಮಾರು ಅಂದ್ರೆ ಇಷ್ಟು ಮರಗೆ ಒಂದು ಬುತ್ತಿ ಅಂತ ಬಿಡ್ತೀವಿ, 20 ಮಾರ್ಗ ಒಂದು ಬುತ್ತಿ ಅಂತ ಬಿಟ್ಬಿಟ್ಟು ಬುತ್ತಿ ಲೆಕ್ಕದಲ್ಲಿ ಮಾರೋದು. ಬುತ್ತಿ ಲೆಕ್ಕದಲ್ಲಿ ಮಾರ್ತೀರಿ? ಹಂಗೆ ಹೂವನ್ನೇ ಮಾರ್ಬಿಟ್ರೆ ಹುಡಿ ಹೂವನ್ನ? ಹುಡಿ ಹೂನು ಮಾರ್ಬೋದು, ಅಂದ್ರೆ ಹುಡಿ ಹೂವು ಕೆಜಿ ಲೆಕ್ಕ, ಅದಕ್ಕಿಂತ ಇದೊಂದು ಸ್ವಲ್ಪ ಆದಾಯ ಜಾಸ್ತಿ ಅಷ್ಟೇ. ಅಂದ್ರೆ ಖರ್ಚು ಹಂಗೆ ರಿಸ್ಕ್ ಐತೆ, ಈ ಮನೆಯವರೆಲ್ಲ ಕಟ್ಬೇಕು, ನೈಟ್ ಎಲ್ಲ ಕಟ್ಬೇಕು, 12 ಗಂಟೆ 1 ಗಂಟೆ ರಾತ್ರಿ ಇದ್ದದೆ, ತಿರ್ಗಾ ನಾವು ಬೆಳಗ್ಗೆ ಎದ್ದು 3 ಗಂಟೆ ರಾತ್ರಿಗೆ ಹೋಗ್ಬೇಕು, ನಮ್ಗೊಂದು ನಿದ್ದೆ ಇಲ್ಲ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ. ಹೌದು. ಎಷ್ಟು ದಿನಕ್ಕೆ ಒಂದ್ಸರಿ ಹೋಗ್ತೀರಿ? ಹೇಗೆ ಇಲ್ಲ, ಈಗ 1.5 ಎಕರೆದಾಗ ಡೈಲಿ ಹೋಯ್ತಿದೆ, ಒಂದು ಹೆಚ್ಚು ಕಮ್ಮಿ 2 ತಿಂಗಳು ಡೈಲಿ ಹೋಗಿದ್ದೀನಿ, ಒಂದಿನೂ ಮಿಸ್ ಇಲ್ದಂಗೆ. ಓ, ಅಂದ್ರೆ ನೀವು ಒಂದ್ಸರಿ ಹೂ ಬಿಡಕ್ ಶುರು ಮಾಡಿದ್ರೆ ಎಷ್ಟು ದಿನ ಬಿಡುತ್ತೆ? ಅದಂದ್ರೆ ಈಗ ಅಂದ್ರೆ ಫಸ್ಟ್ ಎಲ್ಲ 3 ತಿಂಗಳು 4 ತಿಂಗಳು ಹೂಗಿದ್ರು. ಅವಾಗ ಒಂದ್ಸರಿ ಅದು ಹೂ ಬಿಡಕ್ಕೆ ನೆಟ್ಟು ಗಿಡ ನೆಟ್ಟು ಈಗ ನಾಟಿ ಮಾಡಿದ ಎಷ್ಟು ದಿನಕ್ಕೆ ಹೂ ಬಿಡುತ್ತೆ? ಈಗ ಬೇಸಿಗೆ ಟೈಮಲ್ಲಿ 1 ತಿಂಗಳು ಹೋಗುತ್ತೆ. ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ 3 ತಿಂಗಳು ಬೇಕು, 2.5 ರಿಂದ 3 ತಿಂಗಳು. ಆ ಟೈಮಲ್ಲಿ ಗಿಡ ಜಾಸ್ತಿ ಬೆಳಕು ಬೆಳಕು ಹೋಯ್ತೈತೆ, ಈಗ ಚಿಕ್ಕಿಡಕ್ಕೆ ಕಲ್ಲಿ ಹಾಕಬಿಡುತ್ತೆ, ಹಂಗಾಗಿ ಚಿಕ್ಕಿಡದಲ್ಲೇ ಫಲ ಇದು ಹೂ ಬಂದ್ಬಿಡುತ್ತೆ. 1.5 ತಿಂಗಳಿಗೆ ಹೂ ಬರುತ್ತೆ? 1.5 ತಿಂಗಳಿಗೆಲ್ಲ ಬಂದು. ಎಷ್ಟು ತಿಂಗಳ ಕಾಲ ಅದು? ಈಗ ಅಂದ್ರೆ 1.5 ತಿಂಗಳು ಅಷ್ಟೇ, ಈ ಹೂ ಬಂದು 1.5 ತಿಂಗಳು ಕಟ್ ಆಗುತ್ತೆ. ಮಳೆಗಾಲದಲ್ಲಿ ಅಂದ್ರೆ ಹೂ ಬೇಗ ಹೊಡೆಯಲ್ಲ ಆ ಸೀಸನ್ ಅಲ್ಲಿ. ಈಗ ಬಿಸಿಲು ಯಾವಾಗ ಬಿಸಿಲು ಜಾಸ್ತಿ ಇರುತ್ತೆ, ಕಲ್ಲಿ ಒಂದೇ ಸಲ ಓಪನ್ ಆಗ್ಬಿಡುತ್ತೆ, ನಾವು ಮಾಡೋ ಸಿಂಪರಣೆಗಳ ಮೇಲೆ ಓಪನ್ ಆಗೋಯ್ತೆ. ಅದರಿಂದ ಅದು ಮಳೆಗಾಲದ ಏನಾಗುತ್ತೆ ಅಂದ್ರೆ ಓಪನ್ ಆಗಲ್ಲ, ಈ ಮಳೆಯಿಂದ ಗಿಡ ಜಾಸ್ತಿ ಗ್ರೌತ್ ಆಯ್ತಾ ಹೋಗ್ತದೆ, ಹೂ ಬರಲ್ಲ, ಗಿಡ ಗ್ರೌತ್ ಆಯ್ತೆ, ಬೆಳವಣಿಗೆ ಆಗುತ್ತೆ, ಹೂ ಕಡಿಮೆ ಬಿಡುತ್ತೆ. ಅಂದ್ರೆ ಬಿಡುತ್ತೆ, ಆನ್ ಟೈಮ್ ಬಿಡ್ತಾ ಇರುತ್ತೆ, ಅಂದ್ರೆ ಒಂದು ಹೆಚ್ಚು ಕಮ್ಮಿ ಆಗಿ 2-2.5 ತಿಂಗಳು ಹೂ ಕುಯ್ಬೋದು, ದೀರ್ಘಕಾಲ ಹೂ ಬಿಡುತ್ತೆ. ಈಗ ಹೇಳಿ, ಈಗ ಹೂ ಬಿಟ್ಟಾಯ್ತು, ಮಾರುಕಟ್ಟೆ ಆಯ್ತು, ನಾವು ಮಧ್ಯದಲ್ಲಿ ಒಂದು ಬಿಟ್ಬಿಟ್ಟು ಯಾವ್ದಂದ್ರೆ ನಾಟಿ ಮಾಡಿದ್ರಿಂದ ಹೂ ಬಿಡೋ ತನಕ ನೀವು ಏನೇನು ಅದಕ್ಕೆ ಗೊಬ್ಬರಗಳನ್ನ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡ್ತೀರಿ, ಕಳೆ ನಿರ್ವಹಣೆ ಹೇಗೆ ಮಾಡ್ತೀರಿ ಅಂತಾನೆ ಕೇಳಲಿಲ್ಲ. ಅದು ಫಸ್ಟ್ ಅಂದ್ರೆ ನಾಟಿ ಮಾಡಿ 10 ದಿನದೊಳಗೆ ರಾಡಿಫೋಮ್ ಅಂತ ಒಂದು ಟ್ಯಾನಿಕ್ ಇದೆ. ರಾಡಿಫೋಮ್ ಅಂದ್ರೆ ಅದು ಬರೀ ಬೇರು ಗ್ರೌತ್ ಆಗಕ್ಕೆ ಮತ್ತೆ ಬೇರು ಸ್ಪ್ರೆಡ್ ಆಗಕ್ಕೆ, ಬೇರು ಚೆನ್ನಾಗಿ ಹಾಕೊಳ್ಳುತ್ತೆ, ಗಿಡ ನೆಟ್ಟದ ಗಿಡ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಬೇರು ಚೆನ್ನಾಗಿ ಚದುರು, ಅದಕ್ಕೆ ರಾಡಿಫೋಮ್ ಬಿಡ್ತೀವಿ. ಒಂದು 10 ದಿನದೊಳಗಡೆ ಬಿಡ್ಬೇಕು ಅದನ್ನ, 10 ದಿನ ಮೇಲೆ ಬಿಟ್ರೆ ಕೆಲಸ ಮಾಡಲ್ಲ. ಅಂದ್ರೆ ಅದು ಹೊಸ ಬೆಡ್ ಕುತ್ಕೊಂಡಷ್ಟ ಚೆನ್ನಾಗಿ ಆನ್ ಟೈಮ್ ಕೆಲಸ ಮಾಡುತ್ತೆ. ಅಂದ್ರೆ ಅಲ್ಲಿಗೆ ಬಡ್ಡೆಗೆ ಬಿಡ್ಬೇಕು ಅದನ್ನ, ನೆಟ್ಟಿ 10 ದಿನದೊಳಗಡೆ ಟ್ರೆಂಚಿಂಗ್ ಮಾಡಬೇಕು, ಟ್ರೆಂಚಿಂಗ್ ಬಿಡಬೇಕು, ಅದು ಬೇರಿಗೆ ಟ್ರೆಂಚಿಂಗ್ ಮಾಡಬೇಕು, ಕೊಟ್ಟಿ 10 ದಿನ ಕೊಟ್ಟೆ. ಹನಿ ನೀರಾವರಿ ಮಾಡಿಸಿದಿರಲ್ಲ ಒಟ್ಟಿಗೆ, ಅಂದ್ರೆ ಅದು ಬೇರೆ ಅಲ್ಲಿ ಗಂಟ ಹೋಗಿರಲ್ವಲ್ಲ, ಇನ್ನುವೆ ಪೈಪ್ ಗಂಟ ಹೋಗಿರಲ್ಲ, ಅದು ಈಗ ಎಷ್ಟು ಉಂತಿರುತ್ತೆ ಅಷ್ಟೇ ಇರುತ್ತೆ. ಈಗ ನಾಟಿ ಮಾಡ್ತಾ ಇದಲ್ವಾ, ಬೇರು ಸ್ಪ್ರೆಡ್ ಆಗಲ್ಲ, ಅಂದ್ರೆ ಸಣ್ಣಕ್ಕೆ ಒಂದು ಗುಣಿ ಮಾಡಿ ಮಾಡಿ ಹೌದು ಬಿಡಬೇಕು. ಗುಣಿ ಏನ್ ಮಾಡಂಗಿಲ್ಲ, ಅದು ನೆಟ್ಟಿರ್ತೀವಲ್ಲ ಅದೇ ಗುಣಿ ಇರುತ್ತಲ್ಲ, ಅದ್ರ ಸುತ್ತ ಬಿಟ್ರೆ ಸಾಕು ಪೈರ್ ಸುತ್ತ. ಸರಿ, ರಾಡಿಫಾರ್ಮ್ ಬಿಡಬೇಕು. ರಾಡಿಫಾರ್ಮ್ ಬಿಟ್ಟೈತೆ, ಅದ್ ಬಿಟ್ಟು ಯಾವತ್ತು ನೀವು ಟ್ಯಾನಿಕ್ ಬಿಡ್ತೀರಾ ಅದು ಅವತ್ತೇ ಸ್ಪ್ರೇ ಮಾಡಬಾರ್ದು, ಒಂದಿನ ಬಿಡ್ಬೇಕು. ಇವತ್ತು ಟ್ಯಾನಿಕ್ ಬಿಟ್ಟು ಅಂತಂದ್ರೆ ಬೇರಿಗೆ ನಾಳೆ ಸ್ಪ್ರೇ ಮಾಡಬೇಕು. ಏನ್ ಸ್ಪ್ರೇ ಮಾಡ್ಬೇಕು? ನಾಳೆ ಅದ್ರ ಬೆಳಿಗ್ಗೆ ರೆಡಮೆಲ್ ಗೋಲ್ಡ್ ಮತ್ತೆ ಜಂಪು, ಅದು ಸುಳಿ ಬರಕ್ಕೆ, ಸುಳಿ ಬರಕ್ಕೆ ಮತ್ತೆ ರೆಡಮೆಲ್ ಗೋಲ್ಡ್ ಐತಲ್ಲ ಅದು ಗಿಡ ಕೊಳೆಯಲ್ಲ, ನಡ ಕೊಳೆಯಲ್ಲ. ಈ ಕೊಳೆಯ ರೋಗ ಬರ್ತದೆ, ವಸ್ತ ಭೂಮಿಗೆ ತಗೋ ನೆಟ್ರೆ ಕೊಳೆಯೋದು, ಕುತ್ಕೊಳ್ಳದ ಚೆನ್ನಾಗಿ ಒಂಥರ ಬೇರೆ ಎಲ್ಲ ಗಂಟಾಕನಂಗ ಆಗುತ್ತೆ. ಆ ತರ ಆದ್ರೆ ರಾಡಿಫಾರ್ಮ್ ಇದು ಇದ್ ಮಾಡ್ಬೇಕು, ಸ್ಪ್ರೇ ಮಾಡ್ಬೇಕು ಅದನ್ನ. ರೆಡಮೆಲ್ ಗೋಲ್ಡ್ ಸ್ಪ್ರೇ ಮಾಡಿದಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅದಾದ ಇನ್ನು 8 ದಿನ, 8 ದಿನ ಗಂಟೆ ಏನಿಲ್ಲ. ಈಗ ಟ್ಯಾನಿಕ್ ಬಿಟ್ಟಿದೀವಿ, ಅದೈತ್ಲೆ ಆ ಮಧ್ಯ ಮಾಡಿದರೆ ಸ್ಪ್ರೇ 12-13 ದಿನಕ್ಕೆ ಒಂದು 19 ಅಲ್ಲೋ ಇಲ್ದವ್ರೆ 20-20 ಅಂತ ಮೇವ್ ಐತೆ, ಅದ್ ತಂದು ಬಿಡ್ಬೇಕು 12 ದಿನಕ್ಕೆ. ಅದು ಬಿಟ್ಟು ಒಂದು 5-6 ದಿನ ಬಿಟ್ಟು ತಿರ್ಗಾ ಸ್ಪ್ರೇ ಮಾಡಬೇಕು. ತಿರ್ಗಾ ಚೆನ್ನಾಗಿರೋ ಟ್ಯಾನಿಕು, ಈಗ ಎಕ್ಸ್ಪೋರ್ಟ್ ಅಂತ ಟ್ಯಾನಿಕ್ ಐತೆ ಅದು, ಮತ್ತೆ ಉಳಿಗೆ ಆ ತರ ಮಾಡ್ಕೋಬೇಕು. ಅಂದ್ರೆ ಗಿಡ ಕಾಡಬಾರ್ದು ಅಂತ? ಹೌದು, ಗಿಡ ಚೆನ್ನಾಗಿ ಗ್ರೋತ್ ಆಗಿ ಬರಲಿ ಅಂತ. ಈಗ ಇದು ಎಕ್ಸ್ಪೋರ್ಟ್ ಟ್ಯಾನಿಕು ಜೊತೆಗೆ M45 ಪೌಡ್ರು ಅಂತ ಐತೆ, ಅದು ಕೆಲೆ ಚಿಗುರುಡಿಯಕ್ಕೆ ಅದು ಆಯ್ತು. ಅದನಂತರ ಇನ್ನೊಂದು 10 ದಿವಸ ಬಿಟ್ರೆ ಇನ್ನೊಂದು ತಿಂಗಳು ಕರೆಕ್ಟ್ ಆಗಿ ಒಂದು ತಿಂಗಳು ಗಿಡ ಆಯ್ತು. ಒಂದು ತಿಂಗಳಿಗೆ ಡೆಲಿಕೇಟ್ ಸ್ಪ್ರೇ ಮಾಡಬೇಕು. ಡೆಲಿಕೇಟು ಡೆಲಿಕೇಟ್ ಸ್ಪ್ರೇ ಮಾಡಿದಾಗ ಅದು ಸಮತೋಲನ ಕಾಪಾಡುತ್ತೆ, ಗಿಡಕ್ಕೆ ಯಾವುದೇ ತರ ರೋಗ ಬರದಂಗೆ ಅದು ನಿವಾರಣೆ ಮಾಡುತ್ತೆ ಡೆಲಿಕೇಟು. ಇತ್ತಗೆ ಯಾವ ತರ ಅಂದ್ರೆ ಒಂದು ಏಜು ಚೆನ್ನಾಗಿ ರಂಗೋಲಿ ಹುಳ, ಈ ಹುಳ ಚಿಟ್ಟೆ ಗಿಟ್ಟೆ ಇದ್ಯಾವ್ದು ಬರ್ದಂಗೆ ಚೆನ್ನಾಗಿ ಗ್ರೌತ್ ಆಗಿ ಬರಕ್ಕೆ, ಕುಡಿ ಬರಕ್ಕೆ ಚೆನ್ನಾಗಿ ಸುಳಿ ಕುಡಿ ಅದು ಡೆಲಿಕೇಟ್ ಸ್ಪ್ರೇ ಮಾಡ್ಬೇಕು ಆ ಟೈಮ್ಗೆ ಒಂದ್ ತಿಂಗಳಿಗೆ ಡೆಲಿಕೇಟ್ ತಪ್ಪರ ಅಭಾಸಿನ ಔಷಧಿ ಸಿಂಪರಣೆ. ಹೌದು, ಕೀಟಗಳನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಒಂದ್ ತಿಂಗಳ ಇತ್ತಲೆ ಆಮೇಲೆ ಯಾರಮಿಲ ಕಾಂಪ್ಲೆಕ್ಸ್ ಮತ್ತೆ 1261 ಮೇವು ಅಂದ್ರೆ ಮಾಮೂಲಿ ರಾಸಾಯನಿಕ ಔಷಧಿ ಅಂಗಡಿಲಿ ಕೊಡ್ತಾರೆ ಅದನ್ನ ಗೊಬ್ಬರಗಳು. ಅದು ಅದನ್ನ ಹೇಗೆ ಕೊಡ್ತಾರೆ ಮಾಮೂಲಿ? ಅವಾಗ ಇಂಚೂರಿಲಿ ಎಳಸ್ಬಿಡ್ತೀವಿ. ಇವಾಗ ಅಂದ್ರೆ ಈಗ ಈ ಬೇರೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಪೈಪ್ ರಸವರಿ ಪದ್ಧತಿ ರಂಚೂರಿಲಿ ಎಳಸ್ಬಿಡೋದು ಅದನ್ನ. ನಂತರ ಇಳುವರಿ ತಗೊಳೋದೆ ಇಳುವರಿ ಅಂದ್ರೆ ಇಳುವರಿ ಆವಾಗ್ಲೇ ಇಲ್ಲಿ ಬರುತ್ತೆ. ತಿರ್ಗಾ ಕಟ್ ಹಾಕ್ಬೇಕು ಗಿಡ ಬೀಳುತ್ತೆ, ಗಿಡ ಎಲ್ಲ ಸಿಕ್ಕ ಬಿದೋಗುತ್ತೆ ಆ ಕಡೆ ಈ ಕಡೆ. ಆ ಕಡೆ ಈ ಕಡೆ ಪೋಲ್ಸ್ ನೆಟ್ಟಿ ತಂತಿ ಹೊಡಿಬೇಕು. ಹೌದು, ಅಂದ್ರೆ ಈಗ ಅಂದ್ರೆ ಬೆಡ್ ಓಡಿಸಿರ್ತೀವಲ್ಲ ನಾವು, ಭಾರ ಜಾಸ್ತಿ ಆದಷ್ಟು ಹೂ ದಬಕ ಬಿಡುತ್ತೆ, ಬಿದ್ಬಿಡುತ್ತೆ. ಅಂದ್ರೆ ಈ ಟೈಮಲ್ಲಿ ಏನಿಲ್ಲ, ಬೇಸಿಗೆ ಟೈಮಲ್ಲಿ ಏನು ಆಗಲ್ಲ, ಗಿಡ ಚಿಕ್ಕದು ಏನು ಸಮಸ್ಯೆ ಅಂದ್ರೆ ಗಿಡ ಕೆಳಗ್ ಬಿದ್ದು ಏನು ಆಗಲ್ಲ. ಅಂದ್ರೆ ಮಳೆ ಹುಯ್ಯಲ್ಲ ಏನು ಇಲ್ಲ, ಆ ಮಳೆಗಾಲದಲ್ಲಿ ಮಳೆ ಹುಯ್ದಾಗ ಮಣ್ಣಾಗ್ಬಿಡ್ತವು. ಹಂಗಾಗಿ ಫಸ್ಟ್ ಕಟ್ ಹಾಕ್ಬೇಕು, ಕಟ್ ಹಾಕ್ಬಿಟ್ಟು ಆಮೇಲೆ ಮಾಮೂಲಿ ಈಗ ಯಾವ ತರ ಸಿಂಪರಣೆಗಳು ಮಾಡ್ಬೇಕು ಆ ತರ ಸಿಂಪರಣೆ ಮಾಡೋದು ಮಾಡ್ತಾ ಇರ್ಬೇಕು. 1.5 ತಿಂಗಳಿಗೆ ಆಡು ಬರುತ್ತೆ. ಹೂ ಬಂದ ಮೇಲೆ ಈ ಸಿಂಪರಣೆಗಳು ಅಂದ್ರೆ ಒಂದು ಸಲ ಹೂ ಕುಯ್ದು ಅಂದ್ರೆ ಕೂದ್ ಅವತ್ತೇ ಹೊಡಿಬೇಕು, ಅವತ್ತು ಅದ್ರ ಬೆಳಗ್ಗೆ ತಿರ್ಗಾ ಸ್ಪ್ರೇ ಮಾಡಬೇಕು. ಯಾಕೆ ಅಂದ್ರೆ ಹುಳ ಜಾಸ್ತಿ ಮತ್ತೆ ಹೂ ಗ್ರೋತ್ ಬರಲ್ಲ, ಹೂವು ಮತ್ತೆ ಸೈನಿಂಗ್ ಬರಲ್ಲ, ಹಂಗಾಗಿ ಮಾಡ್ಬೇಕು ಅದನ್ನ. ಅದಕ್ಕೆಲ್ಲ ಬೇರೆ ಬೇರೆ ರಾಸಾಯನಿಕ ಔಷಧಿಗಳು ಇದ್ದಾವೆ, ರಾಸಾಯನಿಕ ಪದ್ಧತಿಯ ಪೋಷಕಾಂಶಗಳು ಇದ್ದಾವೆ, ರಸಾವರಿ ಪದ್ಧತಿಯಲ್ಲಿ. ಆಯ್ತು, ಅದಾದ ನಂತರ ಇದೆಷ್ಟು ಹೂ ಬರುತ್ತೆ, ಹೂವನ್ನು ಇಳುವರಿ ಪಡ್ಕೋದು. ಅಷ್ಟೊಳಗಡೆ ಎಷ್ಟು ಜನ ನಿಮ್ಮ 1 ಎಕರೆ ಜಮೀನಲ್ಲಿ ಲೇಬರ್ ಒಂದು 40-50 ಕಾರ್ಮಿಕರು? 50 ಜನ ಕೆಲಸ ಆಗುತ್ತೆ ಅಷ್ಟೊತ್ತಿಗೆ. 50 ಅಂದ್ರೆ ಮಾನವ ದಿನಗಳ ಕೆಲಸ ಆಗುತ್ತೆ. ಅಂದ್ರೆ ಅಲ್ಲಿಗೆ ಒಂದ್ ದಿನಕ್ಕೆ ಎಷ್ಟು ಜನ ಕೆಲಸ ಮಾಡ್ಬೇಕಾದ್ರೆ? ಅಂದ್ರೆ ನಾವು ಮಾಡ್ಕೋತೀವಿ ಅಂದ್ರೆ ನಾವೇ ಮಾಡಬಹುದು. ಎಷ್ಟು ಜನ ನಿಂತ್ಕೋಬೇಕು? ಒಂದ್ ದಿನಕ್ಕೆ 2 ಜನ ನಿಂತ್ಕೋಬೇಕು ಸಾಕ? ಒಂದು ದಿನಕ್ಕೆ ಅಂದ್ರೆ ಈ ಕರೆಕ್ಟ್ ಆಗಿ ಮಾಡೋರು ವ್ಯವಸಾಯ ಮಾಡೋರಾದ್ರೆ ಒಂದ್ ಎಕರೆನ ಕರೆಕ್ಟ್ ಆಗಿ ದಿನಕ್ಕೆ ಅವನು ಇನ್ನೇನು ಮಾಡೋದು ಬೇಡ, ದಿನಕ್ಕೆ 4 ಅವರ್ ಕೆಲಸ ಮಾಡಲಿ ಹೊಲದತ್ರ ಒಬ್ಬ ಅಂದ್ರೆ ಒಬ್ಬ 4 ಅವರ್ ಕೆಲಸ ಮಾಡಿದ್ರೆ ಇಬ್ರಾಳು 1 ಎಕರೆಗೆ ಇಬ್ರಾಳು 8 ಅವರ್ ಕೆಲಸ ಆಯ್ತು. ಒಂದು ಡೈಲಿ ಒಂದಿನ 8 ಅವರ್ ಕೆಲಸ ಸಾಕು ಮೇಂಟೈನ್ ಮಾಡಬಹುದು. ಅಂದ್ರೆ ಹೂ ಬರ ಗಂಟ ಹೂ ಬನಕ್ಕೆ ಲೇಬರ್ ಬೇಕು, ಅಲ್ಲಿಂದ ಡೈಲಿ 10-12 ಲೇಬರ್ ನಮಗೆ ಬರ್ತಿರು ಡೈಲಿ. ಆ ತರ ಬರ್ತಾರೆ ಲೇಬರ್. ಏನ್ ಎಷ್ಟು ಕೊಡ್ತೀರಿ ದಿನಕ್ಕೆ? ದಿನಕ್ಕೆ 150 ಅಂದ್ರೆ 3 ಅವರ್ ಅಷ್ಟೇ. 7:30 to 11:30 11:30 to 11:30 ಕುಯ್ತಾರೆ. ಅದಕ್ಕೆ 150 ಖರ್ಚು ಇದ್ದೇ ಇರುತ್ತೆ ನಿಮ್ಗೆ? ಖರ್ಚು ಬೇಜಾನಿದೆ ಸರ್, ಲಾಭ ಇದೆ ಅನ್ನೋದಕ್ಕಿಂತ ಖುಷಿನೂ ಇದೆ. ಖುಷಿಯಿಂದ ಮಾಡಿದಾಗ ಆಮೇಲೆ ಅದು ಯಾವ ಟೈಮ್ಗೆ ಮಾಡ್ಬೇಕು ಆ ಟೈಮ್ ಮಾಡಿದಾಗ್ಲೇ ಖುಷಿ ಅನಿಸ್ಕೊಳ್ಳೋದು. ಅದು ಟೈಮ್ ಇರೋದ್ಮೇಲೆ ಮಾಡಿದಾಗ ಖುಷಿ ಆಗಲ್ಲ. ಅದು ಸಮಯಕ್ಕೆ ಸರಿಯಾಗಿ ಮಕ್ಕಳು ಮಾಡ್ಬೇಕು. ಈಗ ನಂತರ ತರಕಾರಿ ಬೆಳೆ ಬೆಳೀತಾ ಇದ್ದೀನಿ, ಸೌತೆ ಐತೆ. ಈಗ ಸೌತೆ ಹೇಗೆ ಕೃಷಿ ಮಾಡ್ತೀರಿ? ಸೌತೆನ ಇದೇ ತರ ಬಿಡ್ ಮಾಡಿಸಿ ಮಾಮೂಲಿ ಇದೇ ತರ ನಾಟಿ ಮಾಡಿಸೋದು. ಅಂದ್ರೆ ಅವಾಗ ಇದು ಪೇಪರ್ ಒಂದೇ ಸಲ ಯೂಸ್ ಬರೋದು, ಯಾವುದು ಸೇಮಂತಿಗೆ ಮಾಡಿದ್ದು. ಈ ತರಕಾರಿ ಮಾಡೋದು ಆತರಲ್ಲ, 2 ಸಲ ಮಾಡಬಹುದು. ಹೌದು, ಸೇಮಂತಿಗೆ ಮಾಡಿದ್ದು ಪೇಪರ್ ಮಲ್ಸಿಂಗ್ ಪೇಪರ್ ಆಮೇಲೆ ಏನ್ ಮಾಡ್ತೀರಿ ಅದನ್ನ? ಅದು ಕಿತ್ತಾಕ್ಬಿಟ್ಟು ಮಾಮೂಲಿ ಅದಕ್ಕೆ ಕಿತ್ತಾಕ್ಬಿಡ್ತೀವಿ. ಅದನ್ನ ಏನ್ ಮಾಡ್ತೀರಿ ಅದು? ಆಮೇಲೆ ತ್ಯಾಜ್ಯವಾಗಿ ಪ್ಲಾಸ್ಟಿಕ್ ತ್ಯಾಜ್ಯ ಆಯ್ತದೆ, ಅದು ಇನ್ನೇನ್ ಮಾಡಕೈತೆ? ಸರಿಯಾಗಿ ನಿರ್ವಹಣೆ ಮಾಡ್ಬೇಕಾದ್ರೆ ಪ್ಲಾಸ್ಟಿಕ್ ಭೂಮಿ ಸೇರ್ಬಿಡುತ್ತಲ್ಲ, ಕಿತ್ತಿ ಅದ ಕಿತ್ತಿ ಒಂದ್ ಕಡೆ ಹಾಕ್ಬಿಟ್ಟು ಬೆಂಕಿ ಹಾಕ್ತಿವಿ. ಬೆಂಕಿ ಹಾಕಿ ಮಾಮೂಲಿ ಇನ್ನು ಫುಲ್ ಎಲ್ಲ ಇದಾಗುತ್ತಲ್ಲ, ಬೆಂಕಿ ಹಾಕಿದ್ರು ಕೂಡ ಸಮಸ್ಯೆನೆ. ಸಮಸ್ಯೆನೆ, ಅದು ಗೊತ್ತಿರೋ ವಿಷಯ, ಏನು ಮಾಡಕ್ ಆಗಲ್ಲ, ಆ ಸಮಸ್ಯೆ ಇದೆ ನಮಗೂ ಗೊತ್ತು. ಏನೋ ಒಂದ್ ಪರಿಹಾರ ಕಂಡ್ಕೋಬೇಕಲ್ಲ ನಿಮ್ಮಂತ ಯುವ ಕೃಷಿಕರು. ಕಂಡ್ಕೋಬೇಕು ಅದನ್ನೇ. ಮಲ್ಚಿಂಗ್ ಪೇಪರ್ನ ಮಾಮೂಲಿ ಕರಗೋ ತರ ಕೊಟ್ರೆ ಇನ್ನೂ ಒಳ್ಳೇದು, ಕರಗೋ ತರಾನೇ ಮಾಡಬಹುದು. ಕರಗೋ ತರ ಆದ್ರೆ ಏನಾದ್ರೂ ಹಸಿರೆಲೆ ಗೊಬ್ಬರಗಳನ್ನ ಮಲ್ಚಿಂಗ್ ಮಾಡಬಹುದು. ಅದೇ ಅದೇ ತರ ಮಾಡ್ಬಿಟ್ಟು ಇದು ಪೇಪರ್ ತರಾನೇ ಮಾಡಬಹುದು. ಅಂದ್ರೆ ಅದು ಇಷ್ಟು ಅವಧಿ ಐತ್ಲೆ ಕರಗೋಗುತ್ತೆ ಅಂತ ಆ ತರ ಪರಿಸ್ಥಿತಿಯಲ್ಲಿ ಕೊಟ್ರೆ ಮಾಡಬಹುದು. ಪ್ಲಾಸ್ಟಿಕ್ ಆಗಿರೋದ್ರಿಂದ ಕರಗೋದ್ರೆ ಇನ್ನೂ ಸಮಸ್ಯೆ ಜಾಸ್ತಿನೇ. ಅದನ್ನ ನೀವು ಬೇರೆ ಕಡೆ ಪ್ಲಾಸ್ಟಿಕ್ ಕೊಂಡ್ಕೊಳ್ಳೋಂತವ್ರು ಕೆಲವರು ಬರ್ತಾರೆ ಅಲ್ಲಿಗೆ ಏನಾದ್ರು ಮಾರುಕಟ್ಟೆ ಅವ್ರಿಗೆ ಕೊಟ್ಬಿಟ್ಟು ಅವರೆಲ್ಲ ಒಂದ್ ಕಡೆ ಸೂಕ್ತವಾಗಿ ಅದನ್ನ ಪುನಃ ಮರುಬಳಕೆ ಮಾಡ್ಕೊಳ್ತಾರೆ, ಆತರ ಏನಾದ್ರು ಮಾಡಬಹುದು. ಆತರ ಮಾಡೋದಕ್ಕಿಂತ ಇದನ್ನೇ ಕೊಟ್ರೆ ಆಯ್ತದಲ್ಲ. ಮಲ್ಚಿಂಗ್ ಅಂದ್ರೆ ಈಗ ಹೆಂಗೆ ಅಂದ್ರೆ ಪೇಪರ್ ತರದ್ನೇ ಒಂಥರ ಬಟ್ಟೆ ತರ ಬರುತ್ತಲ್ಲ, ಆತರ ಪೇಪರ್ ಕೊಟ್ರೆ ಅದು ಕರಗ್ಬಿಡುತ್ತೆ. ಅದು ಇತ್ತಗೆ ಭೂಮಿಗೂ ವೇಸ್ಟೇಜ್ ಆಗ್ಬಾರ್ದು, ಆತರ ಕೊಟ್ರೆ ಅದು ಒಳ್ಳೇದು. ಆತರ ಮಾಡ್ಬೇಕಲ್ಲ ಅವರು. ಈಗ ತರಕಾರಿ ಏನು ಟೊಮೊಟೊ ಮತ್ತೆ ಟೊಮೊಟೊ ಏನಿಲ್ಲ, ಟೊಮೊಟೊ ಈಗ ಮಾಡಿಲ್ಲ, ಮಾಡ್ಬೇಕು ಮುಂದೆ. ಈಗ ಮಾಡ್ಬೇಕು ಅನ್ಕೊಂಡಿದೀನಿ ಇನ್ನೊಂದ್ ಅರ್ಧ ಎಕರೆ. ಸೌತೆಕಾಯಿ ಈಗ ಸೌತೆ ಐತೆ. ಸೌತೆಕಾಯಿ ಬಳ್ಳಿ ಎಲ್ಲ ಹೇಗೆ ಬೆಳೆಯೋದು? ಬಳ್ಳಿ ಅಂದ್ರೆ ಈಗ ಮಾಮೂಲಿ ಅದಕ್ಕೆ ನೆಟ್ಟಿ, ಈಗ ಮಾಮೂಲಿ ಇದಕ್ಕೆ ಯಾವ ತರ ಟೈನಿಗೆ ಕಂಬ ನೆಟ್ಟಿರಾ? ಹೌದು, ಕಂಬ ಪೋಲ್ಸ್ಗಳು ನೆಟ್ಬಿಟ್ಟು ಹಿಂಗೆ ಮಾಮೂಲಿ ಆರ್ ಅಡಿಗೆ ಆರ್ ಅಡಿ ಪೋಲ್ಸ್ ನೆಡ್ತೀವಿ. ಪೋಲ್ಸ್ ನೆಟ್ಬಿಟ್ಟು ತಂತಿ ಎಳಿಬೇಕು, ತಿರ್ಗಾ ಏಳು ಅಡಿ ತಂತಿ, ಐದುವರೆ ಆರ್ ಅಡಿಗೆ ತಂತಿ ಎಳಿತೀವಿ. ತಿರ್ಗಾ ತಂತಿ ಎಳ್ಬಿಟ್ಟು ಮಾಮೂಲಿ ಅದಕ್ಕೆ ಕುಡಿ ಹಬ್ಬಿಸ್ಬೇಕು. ಈಗ ಎಷ್ಟು ಬ್ಯಾಚ್ ಮಾಡಿದಿರಿ ಸೌತೆ? ಒಂದೇ ಬ್ಯಾಚ್ ಇರೋದು, ಈಗ ಬಂದೈತೆ. ಈಗ ಮಾಡಿದಿರೋ ಇಲ್ಲ ಮುಂಚೆ? ಈಗ ಬಂದ, ಈಗ ಮಾಡಿದ್ವಿ ಅಂದ್ರೆ ಅವಾಗಿಂದ ಮಾಡ್ಕೋ ಬರ್ತಾ ಇದೀವಿ, ಏನಿಲ್ಲ ತರಕಾರಿ ಮಾಡ್ತಾ ಇದೀವಿ. ಈಗ ಈ ಬ್ಯಾಚ್ ಈ ಟೈಮಲ್ಲಿ ಇದೈತೆ. ಸೌತೆಕಾಯಿಂದ ನಿಮ್ಗೆ ಮಾರಾಟ ಮಾಡೋದ್ರಿಂದ ಏನು ಲಾಭ ಗಳಿಸ್ಬೋದು ಅನ್ಕೊಂಡಿದ್ರೆ? ಈಗ ಲಾಭ ಒಳ್ಳೆ ರೈಟ್ ಐತೆ, 25 ರೂಪಾಯಿ ಐತೆ. ಹಿಂಗೆ ನಿಂತ್ಕೊಂಡ್ರೆ ಒಳ್ಳೆ ಒಂದ್ ಎಕರೆಗಿದೆಯಾ? ಒಂದ್ ಎಕರೆಯಿಂದ ಖರ್ಚೆಲ್ಲ ಕಳೆದು ಏನ್ ಬರ್ಬೋದು ಆದಾಯ? ಅದು ಹೇಳಕ್ಕಾಗಲ್ಲ. ಈ ರೈಟ್ ಅಂದ್ರೆ ಸೂಕ್ತ ಬೆಲೆ ಇರಲ್ವಲ್ಲ. ಇವತ್ತು 22 ಇತ್ತು ಅಂದ್ರೆ ನಾಳೆ 10, ತಿರ್ಗಾ ನಾಳೆ ಡೌನ್. ಎಷ್ಟು ಕೆಜಿ ಇಳುವರಿ ಬರ್ಬೋದು? ಏನ್ ಕೆಜಿ ಅಂದ್ರೆ ಈಗ ಬಿಸಿಲು ಸೀಡು ಜಾಸ್ತಿ, ಈಚು ಹೂ ಎಲ್ಲ ನಿಲ್ಲಲ್ಲ ಈ ಟೈಮಲ್ಲಿ, ಬಿಸಿಲಿಗೆ ಹೋಗ್ಬಿಡುತ್ತೆ. ಅಂದ್ರೆ ಇನ್ನೇನು ಆನ್ ಟೈಮ್ ಅಂದ್ರೆ ಒಂದ್ 10 ಟನ್ ಒಂದ್ ಎಕರೆಗೆ ಸಿಗುತ್ತೆ, ಚಿಕ್ಕ ಕುಯ್ಬೋದು ಕೊನೆ ಗಂಟ. ನಿಮ್ಗೆ ಒಟ್ಟಿನಲ್ಲಿ ಅಲ್ಲೆಲ್ಲೋ ನಗರ ಪ್ರದೇಶದಲ್ಲಿ ಒಂದ್ 15,000-20,000 ಕೆಲಸ ಮಾಡಿ ಸುಮ್ಮನೆ ಅಲ್ಲಿ ನಮ್ಮ ಶ್ರಮವನ್ನ ವಹಿಸೋದಕ್ಕಿಂತ ಇಲ್ಲಿ ಅದೇ ಶ್ರಮವನ್ನ ವಹಿಸಿದ್ರೆ ನಮ್ಗೆ ಉತ್ತಮವಾದ ಆದಾಯವನ್ನ ಗಳಿಸ್ಬೋದು ಅಂತ ಅನ್ಸಿದ್ಯಾ? ಹೌದು, ಆರಾಮಾಗಿ ಅನ್ಸಿದೆ ನನ್ಗೆ. ಅಂದ್ರೆ ಈಗ ನಾನು ಅಲ್ಲಿ ಈಗ 2 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಒಂದ್ ತಿಂಗಳಿಗೆ ನಾನು ಕರೆಕ್ಟ್ ಆಗಿ 6-7,000 ಉಳಿಸ್ತಿದ್ದು. ಮನೆ ಇರ್ಲೇ ಕಳ್ಸಕಾಯ್ತಿರ್ಲಿಲ್ಲ, ಇದು ಇಲ್ಲ ಅದು ಇಲ್ಲ ಹಂಗಾಗ್ಬಿಡಿತ್ತು. ಇಲ್ಲಿ ಬಂದಾಗ ಏನಂದ್ರೆ ಮಿಶ್ರ ಬೇಸಾಯ. ಈಗ 100 ತೆಂಗಿನ ಮರ ಇದೆ, ಈಗ ತೆಂಗಿನಕಾಯಿ 2 ತಿಂಗಳು ಒಂದ್ಸಲ ಬಂದೇ ಬರುತ್ತೆ. 2 ತೆಂಗಿನಕಾಯಿ ಮಿಕ್ಸ್ ಅಲ್ಲ ಐತೆ. 3 ಎಕರೆಯಲ್ಲಿ ಅಂದ್ರೆ ಫುಲ್ ಎಲ್ಲಾ ತಾವು ಹಾಕಿಲ್ಲ, ಸುತ್ತ ಹಾಕಿದೀವಿ ಭೂಮಿ. ಸುತ್ತ ಸುತ್ತ ಎಷ್ಟು ಮರ ಇದಾವೆ ಒಟ್ಟು? ಈಗ ಫಲ ಬಂದಿರೋ ಒಂದ 90 ಈಗ ಸೊಸಿ. ಈಗ ಎಲ್ಲವಕ್ಕೂ ನಾಟಿ ಮಾಡಿಸ್ಬಿಟ್ಟಿದೀವಿ. ಈಗ ಸೊಸಿ ಒಂದ್ 100 ಈಗ 90 ಎಷ್ಟು ಇಳುವರಿ ಬರ್ತಾ ಇದೆ ಕಾಯಿ? 90 3,000 ಕಾಯಿ, 4,000 ಆ ತರ ಕೇಳ್ತಾ ಇದೀವಿ. ಈಗ ಎಳ್ನೀರು ಮಾರ್ತೀರಾ? ಎಳ್ನೀರು ಮಾರ್ತೀವಿ ಅಂದ್ರೆ ಸೀಸನ್ ಈಗೆಲ್ಲ ಬೇಸಿಗೆ ಟೈಮಲ್ಲಿ ಎಳ್ನೀರು ಕೊಟ್ಬಿಡ್ತೀವಿ, ಮಳೆಗಾಲದಲ್ಲೆಲ್ಲ ಕಾಯಿ ಹಾಕ್ತಿವಿ. ಹಂಗೆ ಅದ್ರಲ್ಲಿ ಒಂದು ಆದಾಯ ಬರ್ತಾ ಇದೆ. ಅದ್ರಲ್ಲಿ ಒಂದು ಆದಾಯ ಅಂದ್ರೆ ಅದ್ರಲ್ಲಿ ಇದು ಒಂಥರ ಬಾಂಡಿಂಗ್ ತರ, ಬಾಂಡ್ ಪೇಪರ್ ತರ. ತಿಂಗಳಿಗೆ ಇಷ್ಟು ಬಂದೇ ಬಂದೇ ಫಿಕ್ಸ್ಡ್, ಸ್ವಲ್ಪ ಹೆಚ್ಚಾಗಬಹುದು, ಕಡಿಮೆ ಆಗ್ಬೋದು, ಬಂದೇ ಬಂದೇ ಫಿಕ್ಸ್ ಅದು. ಮತ್ತೆ ದನಕರುಗಳು ಸಾಕಿದೀವಿ ಅಂದ್ರೆ ಎಷ್ಟು ಇದಾವೆ? 2 ದನ ಇದಾವೆ. ದನಗಳ ಹಸುಗಳ? ಮಾಮೂಲಿ ದನಗಳು, ಇಲಾತಿ ಹಸುಗಳು. ಇಲಾತಿ ಹಸುಗಳು ಇಲಾತಿ ಹಸುಗಳು ಒಂದು 4 ಟಗರಿ ಇವೆ, ಒಂದ್ 2 ಕುರಿ. ಮಾಮೂಲಿ ಮಿಶ್ರ ಇದಾವೆ ಅಷ್ಟೇ. ಮಿಶ್ರ ಅಂದ್ರೆ ಟಗರು ಕುರಿ ಎಲ್ಲ ಮೇಯಿಸೋರು? ಯಾರು ಮೇಯಿಸೋರು? ಏನಿಲ್ಲ, ಅದೆಲ್ಲ ಮನೆ ಹತ್ರನೇ ಮೇವ್ ಹಾಕ್ತಿವಿ ಅಷ್ಟೇ. ಮೇವ ಎಲ್ಲ ಜಮೀನ ಜಾಗ ಬಿಟ್ಕೊಂಡಿ, ಒಂದ್ 10 ಎಕರೆ ಜಮೀನ್ ಬಿಟ್ಟಿದೀನಿ ಅಂತ ಹೇಳದ್ನ. ಅದ್ರಲ್ಲೇ ಅಳ್ಜೋಳ ಬಿತ್ಕೋತೀವಿ, ಮುಸ್ಕುನ್ ಜೋಳ, ಮತ್ತೆ ರಾಗಿ ಹುಲ್ಲು, ಈ ತರ ನಾವೇ ಬೆಳ್ಕೊಂಡು ನಾವೇ ಹಾಕ್ತಾ ಇದೀವಿ. ಅಲ್ಲ, ಈಗ ಹಸುಗಳಿಗೆ 1/2 ಎಕರೆ ಸಾಕಾಗುತ್ತೆ ಹಸುಗೆ ಟಗರಿಗೆ? ಜನ ಆಗುತ್ತೆ. ಸೀಮೆ ಹುಲ್ಲು ಒಂದ್ 10 ಕುಂಟೆ ಹಾಕಿದೀವಿ, ಅದು 10 ಕುಂಟೆ ಸೀಮೆ ಹುಲ್ಲು ಇದ್ದಂಗೆ ಇರುತ್ತೆ. ಅದು ಮಿನೂರು ಮತ್ತೆ ಇದನ್ನ ಹಾಕಿದ್ರೆ, ಗೊಬ್ಬರ ಹಾಕಿದ್ರೆ ಅದು ಪಾಡಗ ಅದು ಬೆಳಿತಾ ಇರುತ್ತೆ. ಒಂದ್ಸಲ ನಾಟಿ ಮಾಡೋದು ಅಷ್ಟೇ ಅದನ್ನ, ಒಂದ 3-4 ವರ್ಷ ಚೆನ್ನಾಗಿ ಬರುತ್ತೆ. ಆಮೇಲೆ ತಿರ್ಗ ಕಿತ್ತಿ ಪಲ್ಟೈಸೋದು ಅದನ್ನ ಈ ಕಡೆ. ಹೌದು. ಎಷ್ಟು ಟಗರು ಕುರಿ ಮಾರ್ತೀರಿ ವರ್ಷಕ್ಕೆ? ವರ್ಷಕ್ಕೆ ಏನಿಲ್ಲ, ಅದು ಸುಮ್ನೆ ಖುಷಿಗೆ ಮಾಡ್ಕೊಂಡಿರೋದಷ್ಟೇ. ಅಂದ್ರೆ ಮಾರಾಟ ಮಾಡ್ತೀವಿ. ಈಗ ನಮ್ಮ ಮುಸ್ಲಿಂ ಬಾಂಧವರಿಗೆಲ್ಲ ಹಬ್ಬ ಬರುತ್ತಲ್ಲ, ಆ ಟೈಮಲ್ಲೆಲ್ಲ ಬಕ್ರೀದ್ ಸೀಸನ್ ಅಲ್ಲೆಲ್ಲ ಕೊಡ್ತೀವಿ. ಆ ಸೀಸನ್ ಹೋದ್ಸಲ 4 ಟಗರು 60,000 ಕೊಟ್ಟಿದ್ದು. 4 ಟಗರಿಂದ ಹಂಗೆ ಮಾಮೂಲಿ ಸೀಸನ್ ಇದ್ದಂಗೆ ಹುಡ್ಕೋ ಬಂದು ತಗೊಂಡೋಗ್ತಾರೆ ತಗೋಗ್ತಾರೆ. ಮತ್ತೆ ಆಡು ಮೇಕೆ ನೀವು ಮನೆ ಬಳಕೆ ಮನೆ ಬೆಳಕೆ ಮಾಮೂಲಿ ವರ್ಷಕ್ಕೊಂದ್ಸಲ ಹಬ್ಬ ಬರುತ್ತಲ್ಲ, ಹಬ್ಬ ಸೀಸನ್ ಹೌದು ಪಕ್ಷ ಮರಿ ಹಬ್ಬಕ್ಕೆ ಇಲ್ಲ ಗ್ರಾಮ ದೇವತೆ ಹಬ್ಬ ಬರುತ್ತೆ ದಣ್ಣಮ್ಮನ ಹಬ್ಬ ಅಂತ, ಹಂಗಾಗಿ ಆ ಸೀಸನ್ ಹೆಂಗೆ ಹಂಗೆ ಮಾಡ್ಕೊಂಡಿದ್ವಿ. ಒಟ್ಟಿನಲ್ಲಿ ಎಲ್ಲ ಸಮಗ್ರ ಕೃಷಿಯನ್ನ ಇದ್ರ ಜೊತೆಗೆ ಹೂವಿನ ಕೃಷಿ ಜೊತೆಗೆ ಬೇರೆ ಎಲ್ಲ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿದ್ದಾರೆ. ಹೌದು. ನಿಮ್ಮ ಮನೆ ಬಳಕೆಗೆ ಊಟಕ್ಕೆ ಬೇಕಾದಂತ ಭತ್ತ ರಾಗಿ ಎಲ್ಲ ಹೇಗೆ ಮಾಡ್ತೀರಿ? ಭತ್ತ ಅಂದ್ರೆ ಅವಾಗ ಬೊಗ್ಗೆ ಹಾಕತ್ತಿದ್ದು ಗದ್ದಿನ, ಬೊಗ್ಗೆ ಹಾಕಿ ಅಂದ್ರೆ ಎರಡು ವರ್ಷಕ್ಕೊಂದ್ಸಲ ಬೊಗ್ಗೆ ಮಾಡ್ಕೋತೀವಿ ಬೇರೆಯವ್ರ ಗದ್ದಿನ. ಅಂದ್ರೆ ಈಗ ನಮ್ ಗದ್ದೆ ಇಲ್ಲ, ನಮ್ಗಿರೋದ ಈ ಡ್ರೈ ಲ್ಯಾಂಡ್ ಒಂದೇ ಮೂರ್ ಎಕರೆ ಒಂದೇ ತಾವು, ಬೇರೆಯವ್ರ ಹತ್ರ ಈಗ ಅರ್ಧ ಎಕರೆ ಒಂದ್ ಎಕರೆ ಹಾಕತ್ತಿವಿ ಬೇರೆಯವ್ರ ಹತ್ರ. ಅಂದ್ರೆ ಇಷ್ಟು ಕೊಡೋದು ಈ ಬೆಳೆಗೆ ಇಷ್ಟು ಕೊಡೋದು ಆತರ ಲೀಸ್ ಹತ್ರ ಹಾಕೊಂಡು ಬೆಳ್ಕತ್ತೀವಿ. ಬೆಳೆದ ಮಾರಾಟ ಮಾಡಲ್ಲ ನಾವು ಮನೆ ಬಳಕೆ, ಮನೆಗೆ ಬಳಕೆ ಅಂದ್ರೆ ಈಗ ಒಂದ್ಸಲ ಬೆಳೆದು ಅಂದ್ರೆ ಅದು ಮೂರ್ ವರ್ಷ ನಾಲ್ಕು ವರ್ಷ ಬತ್ತಾಗುತ್ತೆ, ಆತರ ಮಾಡ್ಕೊಂಡು ಮಾಡ್ತಾ ಇದೀವಿ. ಸಂಜಯ್, ಈಗ ನಿಮ್ಮ ತಂದೆ ತಾಯಿಗಳು ಏನಂತ ಹೇಳ್ತಾರೆ ನಿಮ್ಮ ಈ ಕೃಷಿಗೆ? ಅವರು ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಯಾರಿಗೆ ಆದ್ರೂ ಇಷ್ಟ ತಾನೇ, ಈಗ ಮಗ ಜೊತೆಲಿದ್ರೆ ಈಗ ನಾವು ಹೊರಗಡೆ ಹೋಗಿ ಸಂಪಾದನೆ ಮಾಡೋದಕ್ಕಿಂತ ಅವ್ರಿಗೊಂದು ಭಯ ಇರ್ತಿ ಏನ್ ಮಾಡ್ತಾ ಇದ್ದಾನೋ ಏನು. ಈಗ ಅವ್ರ ಮನೆ ಮುಂದ್ಗಡೆನೆ ಇರ್ತೀವಿ, ಈಗ ಅವ್ರಿಗೂ ಗೊತ್ತಾಗುತ್ತೆ ಬುಡಪ್ಪ ನಮ್ಮ ಮಗ ಏನು ಇಲ್ಲ ಚೆನ್ನಾಗವನೇ ಏನು ಅಂತ, ಅವ್ರಿಗೂ ಒಂದು ಸಮಾಧಾನ ಇರ್ತದೆ. ಹಂಗಾಗಿ ಖುಷಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಈಗ ನೀವು ಎಷ್ಟು ಗಂಟೆಗಳ ಕಾಲ ನಿಮ್ಮ ಭೂಮಿಲಿ ಕೆಲಸದಲ್ಲಿ ನಿರತರಾಗಿರ್ತೀರಿ? ಈಗ ನಾವು ಬೆಳಗ್ಗೆ ಒಂದು ಆರು ಗಂಟೆಗೆ ಹೋಗ್ತೀವಿ, ಕಾಲೆಲ್ಲ ಕರೆದಾಕ್ಬಿಟ್ಟು ಆರು ಗಂಟೆಗೆ ಹೋಗ್ತೀವಿ. ಕರೆಯೋದು ನೀವೇನಾ? ಅಂದ್ರೆ ನಮ್ಮ ಅಮ್ಮಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್, ಈಗೆಲ್ಲ ಕಾಲ್ಗಿಲ್ ನೋವು ಮಂಡಿ ನೋವು ಅಂತಾರೆ, ಹಂಗಾಗಿ ಹಾಲ್ಗಿಲ್ ಕರೆದಾಕ್ಬಿಟ್ಟು ಆರೂವರೆಗೆಲ್ಲ ಹೊಲ್ದತ್ರ ಹೋದ್ರೆ ಇನ್ನು ಒಂಬತ್ತುವರೆ ಹತ್ತು ಗಂಟೆ ಅಷ್ಟೇ ಕೆಲಸ ಮಾಡೋದು ಬೆಳಗ್ಗೆ ಹೊತ್ತು. ಆಮೇಲೆ ಬಂದ್ಬಿಟ್ಟು ನಾಷ್ಟ ಮಾಡ್ಬಿಟ್ಟು ಇನ್ನು ಹೋಗಲ್ಲ, ಇನ್ನು ಸಾಯಂಕಾಲನೇ. ಏನು ಅಂದ್ರೆ ಮತ್ತೆ ಭೂಮಿ ನಿಮಗೆ ಕರಿತಾ ಇರ್ತದಲ್ಲ? ಕರಿತಾ ಇರ್ತದೆ ಅಂದ್ರೆ ಬಿಸಿಲು ಟೈಮ್ ಅಲ್ವಾ, ಇನ್ನು ಅಲ್ಗೋದ್ರೆ ಅದೇನೆ. ಆಮೇಲೆ ಹತ್ತು ಗಂಟೆ ಗಂಟ ಹೊಲ್ದತ್ರ ಕೆಲಸ ಮಾಡ್ಬಿಟ್ಟು ಹತ್ತು ಗಂಟೆ ಮೇಲೆ ಇನ್ನು ಸಾಕಷ್ಟು ಮಾಡಿದ್ರೆ ಇನ್ನು ದನ ಕರುಗಳಿಗೆಲ್ಲ ಮೇವು ಆತರ ಹತ್ತು ಗಂಟೆಯಿಂದ ಒಂದ್ ಗಂಟೆ ಎರಡು ಗಂಟೆ ಗಂಟೆ ಅದಾಗುತ್ತೆ. ಅದಾದ್ಮೇಲೆ ಒನ್ ಅವರ್ ಊಟ ಮಾಡೈತ್ಲೆ, ಒನ್ ಅವರ್ ರೆಸ್ಟ್ ಮಾಡ್ತೀವಿ ಮೂರ್ ಗಂಟೆ ಗಂಟ. ಮನ್ಗಿರೋದ್ರೆ ಮಲಗಿರೋದು ಇಲ್ಲರ ಯಾರ ಫ್ರೆಂಡ್ ಗೆನ್ ಸಿಕ್ಕ್ರೆ ಮಾತಾಡ್ಕೊಂಡು ಮೂರ್ ಗಂಟೆ ಮೇಲೆ ತಿರ್ಗ ಕೆಲಸ ಮಾಮೂಲಿ. ಇನ್ನು ಐದ್ ಗಂಟೆ ಗಂಟೆ ಮಾಡ್ಬಿಟ್ಟು ತಿರ್ಗಿ ನಾಲ್ಗಿಲ್ ಕರಿಬೇಕಲ್ಲ. ಅದೇ. ಆಮೇಲೆ ಸ್ನೇಹಿತರು ಇನ್ನು ನೀವೆಲ್ಲ ಯುವಕರು ಇನ್ನು ಚಿಕ್ಕ ವಯಸ್ಸು ಸ್ನೇಹಿತರು ಅಲ್ಗೋಗೋಣ ಇಲ್ಗೋಗೋಣ ಅಂತ ಕರೆಯಲ್ವಾ? ಹಿಂಗೆ ಕರೀತಾರೆ, ಇನ್ನು ಅವ್ರು ಕರೀತಾರೆ, ಇನ್ನೇನ್ ಮಾಡ್ತಾರೆ ಅವರು ಕರೀತಾರೆ. ಈಗ ನಮಗೂ ಬೇಕಾದಾಗ ನಾವು ಹೋಗ್ತೀವಿ, ಅವರು ಬರ್ತಾರೆ. ಅಲ್ಲ ಹಂಗೋದ್ರೆ ಇದು ಮತ್ತೆ ಇಲ್ಲೆಲ್ಲ ಕೆಲಸ ಏರು ಅಂದ್ರೆ ಬರ್ತಾರಲ್ಲ ಅವರು ತಿರ್ಗ ನಮ್ಗೆ. ಈಗ ಏನೋ ಕೆಲಸ ಇತ್ತು ಅಂದ್ರೆ ಅವ್ರು ಕರೀತಾರೆ. ಕೆಲಸ ಅಂತಲ್ಲ ಸ್ವಲ್ಪ ಏನಾದ್ರು ಮೋಜು ಮಸ್ತಿ, ಮೋಜು ಮಸ್ತಿ ಏನು ಎಲ್ಲಿ ಇಲ್ಲ, ಆತರ ಏನಿಲ್ಲ, ಆತರ ಫ್ರೆಂಡ್ಸ್ಗಳು ಏನಿಲ್ಲ. ಯಾಕೆಂದ್ರೆ ಬೆಂಗಳೂರಲ್ಲಿ ಆ ಕೆಲಸಗಳಿಗೆ ಹೋದ್ರೆ ವಾರಕ್ಕೊಂದಿನ ರಜೆ ಇರುತ್ತೆ, ಏನೋ ನಾವು ಜಾಲಿಯಾಗಿ ಎಲ್ಲ ಹೊರಗಡೆ ಟ್ರಿಪ್ ಕ್ಯೂಪ್ ಎಲ್ಲ ಮಾಮೂಲಿ ನಾವು ಮಾಡ್ತೀನಿ ಟ್ರಿಪ್ ಕ್ಯೂಪ್. ಇಲ್ಲಿ ಇದ್ರೆ ಅವೆಲ್ಲ ಮಾಡಕ್ ಕಷ್ಟ ಇಲ್ಲ. ಇಲ್ಲ ಮಾಮೂಲಿ ವರ್ಷಕ್ಕೊಂದ ಹೆಚ್ಚು ಕಮ್ಮಿ ಒಂದು ಏಳರಿಂದ ಎಂಟು ಸಲ ಟ್ರಿಪ್ ಮಾಡ್ತೀನಿ ನಾನು, ಮೂರ್ ದಿನ ನಾಲ್ಕು ದಿನ ಹೋಗಿ ಓಡಾಡ್ತಾ ಇರ್ತೀನಿ ಮನಸ್ಸು ಸಂತೋಷಕ್ಕೆ. ಹೌದು, ಜಾಸ್ತಿ ಚಿಕ್ಕಮಂಗ್ಳೂರು ಈ ಮತ್ತೆ ಮಡಿಕೇರಿ ಸೈಡು ಆತರ ಹೋಗ್ತಾ ಇರ್ತೀವಿ. ಇರ್ಲಿ, ಬೇರೆ ದೇಶ ಸುತ್ತಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಏನ್ ಕೈ ಮೇಲೆ ಏನೋ ಹಚ್ಚಿ ಹಾಕ್ಸ್ಕೊಬಿಟ್ಟಿದಿರಲ್ಲ ಅಮ್ಮ ಅಂತನ? ಅಮ್ಮ, ಅಮ್ಮನ ಮೇಲೆ ಪ್ರೀತಿ. ಹೌದು, ಯಾಕೆ ಹಾಕ್ಸ್ಕೊಂಡ್ರಿ? ಹಂಗೇನೆ ಇರ್ಲಿ ಅಂತ. ನಾವು ಸಹಾಯ ಗಂಟೆ ಇರ್ತಾರಲ್ಲ ಜೊತೆಲಿ, ಇದ್ರಲ್ಲಿ ಅಲ್ಲೂ ಚೆನ್ನಾಗಿ ನೋಡ್ಕೊಳ್ಳೋದು, ಇಲ್ಲೂ ಅವ್ರು ಹೋದ್ರು ಮುಂದೆ ಏನಾರ ಚೆನ್ನಾಗಿರ್ಲಿ ನಮ್ ಜೊತೆ ಗಂಟ ಅಂತ ಪ್ರೀತಿಗೋಸ್ಕರ ಹಾಕ್ಸ್ಕೊಂಡಿದ್ದೀರಿ. ಬೇರೆಯವರೆಲ್ಲ ಬೇರೆ ಬೇರೆ ಏನೇನೋ ಹಾಕ್ಸ್ಕೊಳ್ತಾರೆ, ನೀವು ಅಮ್ಮ ಅಂತ ಹಾಕ್ಸ್ಕೊಬಿಟ್ಟಿದೀರ. ಹೌದು, ಅದ ನಮ್ಮ ಅಮ್ಮನ ಮೇಲೆ ಒಂದು ಬಾಂಡಿಂಗ್ ಅದು ಅಷ್ಟೇ. ಹೌದಾ? ಆಯ್ತು, ಒಳ್ಳೇದಾಗ್ಲಿ ಸಂಜಯ್. ಇದುವರೆಗೆ ನೀವು ನಿಮ್ಮ ಆ ಒಂದು ಕೃಷಿ ಜೀವನಕ್ಕೆ ಮಾಡ್ಕೊಂಡಂತ ಹೊಂದಾಣಿಕೆ ಮತ್ತು ಇಲ್ಲಿ ಕಳಿಸ್ತಾ ಇರತಕ್ಕಂಥ ಯಶಸ್ಸನ್ನು ತುಂಬ ಉತ್ತಮವಾಗಿ ಮಾಹಿತಿ ಕೊಟ್ಟಿದ್ದೀರಿ. ನಿಮ್ಮ ಹಾಗೆ ಕೃಷಿ ಮಾಡಬೇಕು ಅಂತಕ್ಕಂತಹ ಯುವಕರು ಯಾರು ನಿಮಗೆ ಕರೆ ಮಾಡಿ ಇದು ಹೇಗೆ ಮಾಡ್ತಾ ಇದ್ದೀರಿ, ಏನು ನಾನು ಮಾಡ್ಬೋದಾ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ, ಅಂತಹ ನಿಮ್ಮ ಯುವ ಮಿತ್ರರಿಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಂದು ಮೂರು ಬಾರಿ ಹೇಳಿ. 8861619994 8861619994 8861619994 ಧನ್ಯವಾದಗಳು. ನಮಸ್ಕಾರ ಸಂಜಯ್. ಧನ್ಯವಾದಗಳು. ಇದುವರೆಗೆ ಸೇವಂತಿಗೆ ಹೂ ಹಾಗೂ ತರಕಾರಿ ಬೆಳೆಗಳ ಕೃಷಿಯಲ್ಲಿ ನಿರತರಾಗಿರುವ ಪಾಂಡವಪುರ ತಾಲೂಕು ಶಾದನಹಳ್ಳಿಯ ಯುವ ಕೃಷಿಕ ಸಂಜಯ್ ಎಸ್ ಡಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಎಸ್ ಸಿ ಹೇಮಕುಮಾರ್. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಹಾಗೂ ಸಮಗ್ರ ಕೃಷಿ ಕುರಿತು ನಂಜನಗೂಡು ತಾಲೂಕು ಉಪ್ಪನಹಳ್ಳಿಯ ಕೃಷಿಕ ಬಂಗಾರು ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಸಂದರ್ಶಿಸುತ್ತಾರೆ ಎಸ್ ಸಿ ಹೇಮಕುಮಾರ್. ಈಗ ಒಂದು ಜನಪದ ಗೀತೆಯನ್ನ ಕೇಳಿ. ಈ ಜನಪದ ಗೀತೆಯನ್ನ ಹಾಡಿದ್ದಾರೆ ಬೆಂಗಳೂರು ಲತಾ ಹಾಗೂ ಬಿ ವಸಂತ. ಮಾಮರದ ತಮ್ಮ